छत पे घास की गठरी रखना या बेल लगाना। अगर आप नई इमारत बना रहे हैं तो सादी दीवारों की जगह कैविटी दीवार तकनीक का उपयोग करें। जाली वाली और छरोकेदार दीवारें धूप को रोकती है और वायु प्रवाह बढ़ाती है। रंग रोगन के लिए चूना या मिट्टी जैसी प्राकृतिक चीजों का इस्तेमाल करें। कांच का उपयोग कम करें। घर के आसपास स्थानीय पेड़, लता वाली हरी दीवारें तथा इंडोर पौधे गर्मी को मात देते हैं। अमल करने से पहले विशेषज्ञ की सलाह लें। जीवन में ठंडक लाएं, घर को स्वर्ग बनाएं। NDMA एवं IIPHG द्वारा जनहित में जारी। ಸಂಘಟನಾ ಯುಕ್ತಿ ರೈತ ಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ ರೈತ ಶಕ್ತಿ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಂಘಟನಾ ಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ವ್ಯವಹಾರಿಕ ಯೋಜನೆ ಅಥವಾ ವ್ಯವಹಾರಿಕ ಬಂಡವಾಳ ಯೋಜನೆ ಈ ಕುರಿತಂತೆ ಅರಕಲಗೂಡು ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ವ್ಯಾವಹಾರಿಕ ಯೋಜನೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಯಾವುದೇ ಒಂದು ರೈತ ಉತ್ಪಾದಕ ಸಂಸ್ಥೆ ಪ್ರಾರಂಭ ಮಾಡಿ ಸುಮ್ಮನೆ ಇದ್ರೆ ಆಗೋದಿಲ್ಲ, ಅದಕ್ಕೆ ಬದಲಾಗಿ ಅವರು ಕೆಲವೊಂದು ವ್ಯಾವಹಾರಿಕ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ಏನೆಲ್ಲ ವ್ಯಾವಹಾರಿಕ ಚಟುವಟಿಕೆಗಳನ್ನು ಮಾಡಬಹುದು, ಇದರಿಂದ ಸಂಸ್ಥೆಗೆ ಏನು ಲಾಭ ಆಗುತ್ತೆ, ಹಾಗೆ ಈ ಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಂಡಿರತಕ್ಕಂಥವ್ರಿಗೆ ಅಥವಾ ಈ ಸಂಸ್ಥೆಯ ಪಾಲುದಾರರಿಗೆ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ, ಅದನ್ನು ಹೇಗೆ ಮಾಡಿಕೊಳ್ಳುವಂಥದ್ದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ರಾಜೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ರೈತ ಉತ್ಪಾದಕ ಸಂಸ್ಥೆಯ ವ್ಯಾವಹಾರಿಕ ಯೋಜನೆಗಳ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನ ತಾವು ಮಾಡಿಕೊಡಿ. ಈ ರೈತ ಉತ್ಪಾದಕ ಸಂಸ್ಥೆ ಅಂತ ಅಂದ್ರೆ ಏನು, ಹೇಗೆ ಇದು ಕರ್ತವ್ಯವನ್ನು ನಿರ್ವಹಿಸುತ್ತೆ ಅನ್ನುವಂತಹ ಮೂಲ ಅಂಶಗಳನ್ನು ತಿಳಿಸಿಕೊಡುವ ಮೂಲಕ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯ ವ್ಯಾವಹಾರಿಕ ಯೋಜನೆಯ ಬಗ್ಗೆ ಕೂಡ ತಿಳಿಸಿಕೊಡ್ಬೇಕು ಸರ್. ಸರ್, ಮೊದಲಿಗೆ ರೈತ ಉತ್ಪಾದಕ ಸಂಸ್ಥೆ ಅಂತ ಅಂದ್ರೆ ಈಗ ರೈತರೆಲ್ಲ ತುಂಬಾ ಜನ ಕೇಳಿರ್ತಾರೆ, ಈಗ ಬನ್ನಿ ರೈತ ಉತ್ಪಾದಕ ಸಂಸ್ಥೆಗೆ ಬಂದ್ಬಿಟ್ಟು ರಿಜಿಸ್ಟರ್ ಆಗಿ ನೀವು ಕೂಡ ಸದಸ್ಯರಾಗಿ ಅಂತ ಅಂದ್ಬಿಟ್ಟು ತುಂಬಾ ಕಡೆ ಎಲ್ಲಾ ತಾಲೂಕುಗಳಲ್ಲಿ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಮತ್ತೆ ಕೆಲವು ಪ್ರೈವೇಟ್ FPOಗಳು ಕೂಡ ಸ್ಥಾಪನೆ ಆಗಿ ಸದಸ್ಯತ್ವನ ಎಲ್ಲ ಕಡೆ ಮಾಡ್ತಾ ಇರೋದ್ರಿಂದ ಈ ಪದ ಎಲ್ಲರೂ ಒಂದ್ ಕಡೆ ಕೇಳಿರ್ತಾರೆ, ರೈತ ಉತ್ಪಾದಕ ಸಂಸ್ಥೆ ಅಂತ ಒಂದಿದೆ, ಬನ್ನಿ ನೀವೆಲ್ಲ ಇಲ್ಲಿ ಸದಸ್ಯತ್ವ ಪಡ್ಕೊಳ್ಳಿ ಅಂತ. ಅದು ಏನ್ ರೈತ ಉತ್ಪಾದಕ ಸಂಸ್ಥೆ ಅಂತ ಅಂದ್ರೆ ರೈತರ ಒಂದು ಸಮೂಹ ಅಂತ ನಾವು ಹೇಳ್ಬೋದು. ಆದ್ರೆ ಆ ಸಮೂಹ ಬರೀ ಒಂದು ಕೋಆಪರೇಟಿವ್ ಮಾಡಲ್ ಅಷ್ಟೇ ಅಲ್ಲ, ಇಲ್ಲಿ ಕಂಪನಿ ಆಕ್ಟ್ ಅಲ್ಲಿ ಇದು ರಿಜಿಸ್ಟರ್ ಆಗಿರುತ್ತೆ, ಇದೊಂದು ಕಂಪನಿಯಾಗಿ ವರ್ಕ್ ಮಾಡುತ್ತೆ. ಸೇಮ್ ಒಂದು ಈಗ ನಾನು ನೀವು ಮತ್ತೆ ಇನ್ನೊಬ್ರು ಸೇರ್ಕೊಂಡು ಒಂದು ಕಂಪನಿ ಓಪನ್ ಮಾಡಿದ್ರೆ ಅದು ಮೂರ್ ಜನದ ಒಂದು ಕಂಪನಿ, ಇಲ್ಲಿ ರೈತರು 100 ಜನ ಸೇರ್ಕೊಂಡ್ರೆ 100 ಜನದ ಕಂಪನಿ, 1000 ಜನ ಸೇರ್ಕೊಂಡ್ರೆ 1000 ಜನದ ಕಂಪನಿ, ಇದೊಂದು 1000 ಜನರ ಕಂಪನಿ ಅಂತ ಭಾವಿಸ್ಕೋಬೇಕು. ಮತ್ತೆ ಇಲ್ಲಿ ಶೇರ್ ಯಾವ ರೀತಿ ಹಾಕ್ತಾರೆ ಅಂದ್ರೆ ಸಮಾನ ಪಾಲುದಾರಿಕೆ, ಯಾರೋ ಒಬ್ರು ದುಡ್ಡು ಜಾಸ್ತಿ ಇದ್ದವರು ಒಂದು ನಾನು 1,00,000 ಹಾಕ್ಬಿಡ್ತೀನಿ ಶೇರು, ಇನ್ನೊಬ್ರು ಯಾರೋ ಬರೀ 1,000 ಹಾಕ್ತಿವಿ, ಆತರ ಇಲ್ಲ. ಯಾರೇ ಈಗ ಫಸ್ಟ್ ಅಲ್ಲಿ ಏನ FPO ಫಾರ್ಮೇಶನ್ ಆಗ್ಬೇಕಾದ್ರೆ ಏನ್ ಡಿಸೈಡ್ ಮಾಡ್ತಾರೆ, ಆ ಶೇರ್ ಅಮೌಂಟ್ ಎಲ್ಲರೂ ಸಮಾನರಾಗಿ ಹಾಕ್ತಾರೆ. ಈಗ 100 ಜನ ಇದ್ರೆ 100 ಜನ ಇಂಟು 5,000, ಇಲ್ಲ ಅದ 500 ಜನ ಇದ್ರೆ 500 ಜನ ಇಂಟು 5,000, ಅವ್ರು ಎಷ್ಟು ಡಿಸೈಡ್ ಮಾಡ್ತಾರೆ, 500 ರೂಪಾಯಿಂದ ಹಿಡಿದು 1,000 ರೂಪಾಯಿಂದ ಹಿಡಿದು ಅವ್ರು ಎಷ್ಟು ಬೇಕು ಅವ್ರಿಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಅವರಿಗೆ ಮಾಡಬಹುದು. ಈಗ ರೈತರು ನಾವು ಈಗ ರಫ್ ಆಗಿ ಮಾತಾಡೋದಾದ್ರೆ ರೈತ ಉತ್ಪಾದಕ ಸಂಸ್ಥೆಯಲ್ಲಿ 1,000 ರೂಪಾಯಿ ಫಾರ್ಮರ್ ಶೇರ್ ಕಲೆಕ್ಟ್ ಮಾಡಿದ್ರೆ 1,000 ಜನ ಆಯ್ತು ಅಂತಂದ್ರೆ 1,000 × 1,000 10,00,000 ರೂಪಾಯಿ ದುಡ್ಡು ಆಗುತ್ತೆ. ಈ 10,00,000 ರೂಪಾಯಿ ಇಟ್ಕೊಂಡು ಅವರು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ಕೋತಾ ಹೋಗ್ಬಹುದು. ಮತ್ತೆ ಈ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಎಲ್ಲರೂ ನಾನು ಹೇಳಿದಂಗೆ ಸಮಾನ ಪಾಲುದಾರ ಇರ್ತಾರೆ. ಇದಕ್ಕೆ ಸರ್ಕಾರದಿಂದ ಸ್ಥಾಪಿತವಾಗಿರತಕ್ಕಂತಹ ರೈತ ಉತ್ಪಾದಕ ಸಂಸ್ಥೆಗಳು ಹೇಳೋದಾದ್ರೆ ಇವರಿಗೆ ಫಸ್ಟ್ 3 ವರ್ಷ ಸರ್ಕಾರದಿಂದ ಸವಲತ್ಗಳು ಸಿಗುತ್ತೆ. ಏನೇನು ಅಂತಂದ್ರೆ ಅವರಿಗೆ ಒಬ್ರು CEO ಅಪಾಯಿಂಟ್ ಮಾಡ್ಕೊಡ್ತಾರೆ, BSc ಕೃಷಿ ಅಥವಾ BSc ತೋಟಗಾರಿಕೆ ಓದಿರ್ತಕ್ಕಂಥ ಯಾರೊಬ್ರು ಗ್ರಾಜುಯೇಟ್ನ ಇವರಿಗೆ CEO ಅಂತ ಅಪಾಯಿಂಟ್ ಮಾಡ್ಕೊಡ್ತಾರೆ. ಆ CEOಗೆ ಒಂದು 25,000 ರೂಪಾಯಿ ಸಂಬಳ ಇರುತ್ತೆ. ಆ ಸಂಬಳನ ಸರ್ಕಾರನೇ ಬರ್ಸುತ್ತೆ. ಮತ್ತೆ ಅವ್ರಿಗೆ ಸಂಬಂಧಪಟ್ಟಂಗೆ ಕಂಪ್ಯೂಟರ್ ಆಪರೇಟರ್ ಮತ್ತೆ ಇನ್ನಲ್ಲಿ ಆಫೀಸ್ ಕಚೇರಿಗೆ ಬಾಡಿಗೆ ಕಟ್ಟತಕ್ಕಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸೌಲಭ್ಯನ, ಅದಕ್ಕೆಲ್ಲ ಹಣಕಾಸಿನ ಸೌಲಭ್ಯವನ್ನ, ಮತ್ತೆ ರೈತರದು ಪ್ರವಾಸ ಇರಬಹುದು, ತರಬೇತಿಗಳು ಇರಬಹುದು, ಇಂಥವನ್ನೆಲ್ಲ ಆಯೋಜನೆ ಮಾಡೋದಕ್ಕೆ, ಮತ್ತೆ ಅವರೊಂದು ಸುಸ್ಥಿರ ಆಗೋವರ್ಗು ಅಂದ್ರೆ ಅವರೊಂದು ಸ್ಟೆಬಿಲಿಟಿ ಬರೋವ್ರಿಗೆ ಫಸ್ಟ್ ಒಂದು 3 ವರ್ಷ ಸರ್ಕಾರದಿಂದ ಇವರಿಗೆ ಸಹಕಾರ ಎರಡೂ ಇರುತ್ತೆ. 3 ವರ್ಷ ಆಗೋಷ್ಟರಲ್ಲಿ ಸರ್ಕಾರದ ಉದ್ದೇಶ ಏನು ಅಂತಂದ್ರೆ ಇವರು ಸ್ವಾವಲಂಬಿಗಳಾಗಬೇಕು. ಅಷ್ಟೊಳಗೆ ಇವರು ಒಂದು ಬಿಸ್ನೆಸ್ ಪ್ಲಾನ್ ನ ಇಟ್ಕೊಂಡು ಅದನ್ನ ಮಾಡಿ ಅವರಲ್ಲಿ ಅರ್ನಿಂಗ್ಸ್ ಮಾಡ್ಕೊತಾ ಹೋಗ್ಬೇಕು. ಯಾಕೆಂದ್ರೆ ಯಾವುದೇ ಒಂದು ಕಂಪ್ನಿ ಪ್ರಾಫಿಟ್ಗೋಸ್ಕರ ನಡೀತಾ ಇರುತ್ತೆ. ಇದು ಕಂಪ್ನಿ ಆಕ್ಟ್ ಅಲ್ಲಿ ಬಂದ್ಮೇಲೆ ಇದು ಪ್ರಾಫಿಟ್ ಮಾಡೋದೇ ಮೂಲ ಉದ್ದೇಶ ಅಲ್ಲ, ಇಲ್ಲಿ ಆಕ್ಚುಲಿ ರೈತರ ಆರ್ಥಿಕತೆ ಹೆಚ್ಚಿಸೋದು ಮೂಲ ಉದ್ದೇಶ. ಆದ್ರೆ ರೈತರ ಆರ್ಥಿಕತೆ ಹೆಚ್ಚಿಸೋ ಸಂದರ್ಭದಲ್ಲಿ ಅದ್ರ ಜೊತೆ ಜೊತೆಗೇನೆ ಇವ್ರಿಗೇನು ಕಂಪ್ನಿಯ ಲಾಭಾಂಶ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಕಂಪ್ನಿ ನಡೆಸಕ್ಕಾಗಿರ್ಬೋದು, ನೆಕ್ಸ್ಟ್ ಅಲ್ಲಿ ಸಂಬಳ ಮತ್ತೆ ಬೇರೆ ಕಚೇರಿ ಖರ್ಚುಗಳಾಗಿರ್ಬೋದು, ಇಲ್ಲ ಸ್ವಂತ ಬಿಲ್ಡಿಂಗ್ ಕಟ್ಟಕ್ಕಾಗಿರ್ಬೋದು, ಇಲ್ಲ ಒಂದು ಬಾಡಿಗೆ ಕಟ್ಟಕ್ಕಾಗಿರ್ಬೋದು, ಇಲ್ಲ ಈ ಬಿಸ್ನೆಸ್ ಮಾಡೋದಕ್ಕೋಸ್ಕರ. ಈ ಬಿಸ್ನೆಸ್ ಇವ್ರು 1,000 ಜನ ಸೇರಿ 1,000 ರೂಪಾಯಿ ಹಾಕಿದಾಗ 10 ಲಕ್ಷ ಇರುತ್ತಲ್ಲ, ಅಷ್ಟನ್ನೇ ಇಟ್ಕೊಂಡು ಕೂತ್ರಾಗಲ್ಲ, ಅದನ್ನ ಹಣವನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. ಆ ನಿಧಿಯನ್ನ ಹೆಚ್ಚು ಮಾಡ್ತಾ ಹೋದಾಗ ಇವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ತಗೊಳ್ಳೋದಕ್ಕೆ ಇವರಿಗೆ ಸಹಾಯ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಮಾಡ್ಲಿಕ್ಕೋಸ್ಕರ ಇವರು ಬಿಸ್ನೆಸ್ ನ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ FPOಗಳ ಉದ್ದೇಶದ ಬಗ್ಗೆ ನಾವು ಮಾತಾಡ್ದಾಯ್ತು ಅಂತಂದ್ರೆ, ಇಲ್ಲಿ ಬರ್ತಕ್ಕಂಥ ಏನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾರೆ ಇವನ್ನೆಲ್ಲ ನಾವು ಯೂಶ್ವಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಗುಚ್ಛ ಮಾದರಿಯಲ್ಲಿ ಪ್ಲಾನ್ ಮಾಡ್ತೀವಿ, ಅಂದ್ರೆ ಒಂದು ಕ್ಲಸ್ಟರ್. ಈಗ ಯಾವ್ದೋ ಒಂದು ತಾಲೂಕಲ್ಲಿ ಒಂದು ಈ ಬಾರ್ಡರ್ ಇರೋನೊಬ್ಬ ಮತ್ತೆ ಆ ಬಾರ್ಡರ್ ಇರೋ ಒಬ್ಬ ರೈತನ ಕರ್ಕೊಂಡ್ ಬಂದ್ಬಿಟ್ಟು ನಾವು ಒಂದು ಗ್ರೂಪ್ ಅನ್ನು ಮಾಡಕ್ಕಾಗಲ್ಲ. ಒಂದು ಹೋಬಳಿ ಒಳಗಡೆನೆ ಆದಷ್ಟು ಒಂದು ಸುತ್ತಮುತ್ತ 5-10 ಊರುಗಳ ಒಳಗೇನೆ ಸಿಕ್ಕರೆ ಇನ್ನೂ ಒಳ್ಳೇದು. ಯಾಕೆಂದ್ರೆ ಸಭೆಗಳನ್ನ ಮಾಡ್ತಾ ಎಲ್ಲ ಬಂದು ಸೇರದಕ್ಕಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಳಕ್ಕಾಗಿರ್ಬೋದು, ಅವಕ್ಕೆಲ್ಲ ಅವ್ರು ಬರಕ್ಕೆ ಸ್ವಲ್ಪ ಸಹಕಾರಿನೂ ಆಗಿರ್ಬೇಕು, ಮತ್ತೆ ಒಂದೇ ತರದ ಬೆಳೆ ಪದ್ಧತಿನ ಇರೋರಾಗಬೇಕು. ಈಗ ಒಬ್ಬ ಒಂದು ಬೆಳೆ ಮಾಡೋದು, 100 ಜನದಲ್ಲಿ 100 ಜನನೋ 10 ಜನ ಒಂದೊಂದ್ ತರ ಬೆಳೆ ಮಾಡ್ತಾ ಹೋದ್ರೆ ಅವ್ರಿಗೆಲ್ಲ ಒಂದೇ ಲೈಕ್ಲಿ ಮೈಂಡೆಡ್ ಬರೋದಿಲ್ಲ. ಒಂದೇ ಸಮಾನ ಮನಸ್ಕರಾಗಿರ್ಬೇಕು ಅಂದ್ರೆ ಒಂದೇ ತರದ ಬೆಳೆಗಳನ್ನ ಬೆಳೀತಾ ಇರಬೇಕು, ಒಂದೇ ಪ್ರದೇಶದವರಾಗಿರ್ಬೇಕು. ಅವಾಗ ಅವ್ರೊಂದು ಗುಚ್ಛ ಮಾದರಿಯಲ್ಲಿ ನಾವು ಒಂದು ಕ್ಲಸ್ಟರ್ ಮಾದರಿಯಲ್ಲಿ ನಾವು ಮಾಡಿದಾಗ ಅವ್ರಿಗೆ ಈ ಏನು ನಾನು ಹೇಳಿದ್ನಲ್ಲ ಇಷ್ಟೊತ್ತು ಸೌಲಭ್ಯಗಳನ್ನ ಮಾಡ್ಕೋಬಹುದು ಅಂತ ಅವನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು. ಹಾಗಾಗಿ ಅವರು ಈ FPO ಉದ್ದೇಶಗಳೇನಂತಂದ್ರೆ ಇವರಿಗೆ ಒಂದು ಒಳ್ಳೆ ಮಾಹಿತಿ ಇರ್ತಕ್ಕಂಥದ್ದು, ಕೃಷಿ ಬಗ್ಗೆ ಉತ್ತಮವಾದ ಮಾಹಿತಿ, ಅದರಲ್ಲಿ ಮತ್ತೆ ಅವರ ಅಭ್ಯುದಯ, ಪ್ರತಿಯೊಬ್ಬ ರೈತರ ಆರ್ಥಿಕತೆಯನ್ನ ಹೆಚ್ಚೋದಕ್ಕೆ ಬೇರೆ ಬೇರೆ ರೀತಿಯ ಕ್ರಮಗಳನ್ನ ಇದರಲ್ಲಿ ಅನುಸರಿಸಿ ಮತ್ತೆ ಅವ್ರಿಗೆ ತರಬೇತಿಗಳು ನೀಡೋದ್ರಿಂದ ಮತ್ತೆ ಬೇರೆ ರೀತಿಯ ವ್ಯವಹಾರಗಳನ್ನ ಮಾಡೋದ್ರಿಂದ ಮತ್ತೆ ಇವ್ರಿಗೇನ್ ಬೇಕಿರ್ತದೆ ಇವರು ಕೃಷಿ ಮಾಡೋದಕ್ಕೋಸ್ಕರ ಏನೇನು ಇನ್ಪುಟ್ಸ್ ಬೇಕಿರ್ತವೆ ಅದನ್ನು ಕೂಡ ಒದಗಿಸುವಂತದ್ದು, ಮತ್ತೆ ಇವರು ಬೆಳೆದ ಬೆಳೆಗಳಿಗೆ ಮತ್ತೆ ಉತ್ಪನ್ನಗಳಿಗೆ ಉತ್ತಮವಾದ ಮಾರುಕಟ್ಟೆ ಸೌಲಭ್ಯ ಒದಗಿಸುವಂತದ್ದು, ಮತ್ತೆ ಮಧ್ಯವರ್ತಿಗಳನ್ನ ಆದಷ್ಟು ಕಡಿಮೆ ಮಾಡಿ ನೇರ ಮಾರುಕಟ್ಟೆ ವ್ಯವಸ್ಥೆಯನ್ನ ಇವರಿಗೆಲ್ಲ ಒದಗಿಸ್ಕೊಟ್ಟು ಇವರಿಗೆ ಲಾಭಾಂಶವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ FPOದ ಉದ್ದೇಶಗಳಾಗಿರ್ತವೆ. ಅಂತ ಅಂದ್ರೆ ನಾವು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ರೆ ಅಥವಾ ವ್ಯವಹಾರ ಮಾಡಬೇಕು ಅಂತ ಅಂದ್ರೆ FPO ಮೂಲಕ ಉದ್ದೇಶಕ್ಕೆ ಅನುಗುಣವಾಗಿ ಮಾಡ್ಬೇಕಲ್ವಾ ಅದನ್ನ? ಹೌದೌದು, ಇದ್ರ ಉದ್ದೇಶ ಬರೀ ಪ್ರಾಫಿಟ್ ಮಾಡೋದು ಒಂದೇ ಅಲ್ಲ, ನಾನು ಫಸ್ಟ್ ಹೇಳ್ದಂಗೆ ರೈತರ ಅಭ್ಯುದಯ ಇದರ ಮೂಲ ಉದ್ದೇಶ. ಹೌದು, ಅದ್ರ ಜೊತೆಗೆ ರೈತರ ಅಭ್ಯುದಯಕ್ಕಾಗಿ ನಾವು ಲಾಭಾಂಶವನ್ನ ಮಾಡಬೇಕು, ಮತ್ತೆ ಇದರಲ್ಲಿ ನಾವು ಇದರಲ್ಲಿ ರೈತ ಸ್ನೇಹಿ ಕೂಡ ಆಗಿರ್ಬೇಕು. ನಾವು ಯಾವ್ದೇ ಇದರಲ್ಲಿ ವ್ಯವಹಾರ ಶುರು ಮಾಡ್ತೀವಿ ಅಂತಂದ್ರು ಕಂಪ್ಲೀಟ್ ನಾವು ಇದರಲ್ಲಿ ಲಾಭಾಂಶ ಮಾಡ್ಕೊಂಡು ಒಬ್ಬ ಕಮರ್ಷಿಯಲ್ ಬಿಸ್ನೆಸ್ ಮನ್ ತರ ಮಾಡೋದಲ್ಲ. ಬಿಸ್ನೆಸ್ ಪ್ಲಾನ್ ಮಾಡ್ಬೇಕು, ಹೌದು, ಬಿಸ್ನೆಸ್ ಮನ್ ತರನೇ ಮಾಡ್ಬೇಕು. ಆದ್ರೆ ಅದರ ಉದ್ದೇಶ ಫೈನಲ್ ಆಗಿ ನಾವು ನೋಡಿದಾಗ ರೈತ ಸ್ನೇಹಿ ಉದ್ದೇಶಗಳೇ ಆಗಿರ್ಬೇಕು, ರೈತರ ಅಭ್ಯುದಯನೇ ಇದರ ಮೂಲ ಉದ್ದೇಶ ಇರಬೇಕು. ಒಂದು FPO ಅಥವಾ ಒಂದು ರೈತ ಉತ್ಪಾದಕ ಸಂಸ್ಥೆ ಏನೆಲ್ಲ ವ್ಯವಹಾರಗಳನ್ನ ಮಾಡಬಹುದು, ಅದಕ್ಕೆ ಪೂರಕವಾಗಿ ಹೇಗೆ ಅವರು ವ್ಯವಹಾರದ ಯೋಜನೆಯನ್ನ ಮಾಡ್ಕೋಬೇಕಾಗುತ್ತೆ? ಈಗ ನಾವು ಇದು ವ್ಯವಹಾರ ಅಂದಾಗ, ಈಗ ಏನೊಂದು ಕಂಪ್ನಿ ಒಂದು ವ್ಯವಹಾರ ಮಾಡುತ್ತೆ ಅದೇ ರೀತಿ ಇವರು ಕೂಡ ವ್ಯವಹಾರ ಮಾಡ್ತಾರೆ. ಇವರು ಕೂಡ ಅದೇ ರೀತಿ ತೆರಿಗೆಗಳನ್ನೆಲ್ಲ ಕಟ್ಟಬೇಕು, ಎಲ್ಲಾ ಆಡಿಟ್ ಮಾಡಿಸ್ಬೇಕು, ಎಲ್ಲಾ ಏನ್ ಕಂಪ್ನಿ ಅವರು ಯಾವ ರೀತಿ ಕಂಪ್ನಿ ಆಕ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಇವರು ಹಾಗೆ ಮಾಡ್ಬೇಕು. ಇವ್ರಿಗೆ ಏನಂತಂದ್ರೆ ಫಸ್ಟ್ ಎರಡು ತರ ನಾವಿದ್ನ ಕ್ಯಾಟಗರೈಸೇಷನ್ ಮಾಡ್ಕೋಬಹುದು ಇವ್ರ ವ್ಯವಹಾರದಲ್ಲಿ. ಒಂದು ಇನ್ಪುಟ್ ಬಿಸ್ನೆಸ್, ಇನ್ನೊಂದು ಔಟ್ಪುಟ್ ಬಿಸ್ನೆಸ್. ಒಂದು ನಮ್ಗೇನ್ ಬೇಕಾದ ತಗೋತೀವಲ್ಲ ಅಲ್ಲಿಂದನೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇನ್ನೊಂದು ನಮ್ಮಿಂದ ಉತ್ಪನ್ನಗಳು ಬರ್ತಾವಲ್ಲ ಅದನ್ನು ಬಿಸ್ನೆಸ್ ಮಾಡಬಹುದು. ಅವೆರಡರ ಮಧ್ಯೆ ನಾವು ತಗೊಂಡು ನಾವು ಮೌಲ್ಯವರ್ಧನೆ ಮಾಡಿ ಅದನ್ನ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಕೊಟ್ಟು ಕೂಡ ಒಂದು ಬಿಸ್ನೆಸ್ ಮಾಡಬಹುದು. ಬಿಸ್ನೆಸ್ ಮಾಡಬಹುದು, ಮೂರ್ ತರ ಬಿಸ್ನೆಸ್ ಅಂತ ಇಟ್ಕೊಳ್ಳೋಣ. ಒಂದು ಇನ್ಪುಟ್, ಒಂದು ಮೌಲ್ಯವರ್ಧನೆ ಕೂಡ ಔಟ್ಪುಟ್ ಅಲ್ಲಿ ಬರುತ್ತೆ, ಆದ್ರೆ ನಾವು ಬೆಳೆದೇ ಇರೋದನ್ನ ತಗೊಂಡು ಮಾಡೋದು ಕೂಡ ಪ್ರೊಸೆಸಿಂಗ್ ಅಲ್ಲಿ ಇಟ್ಕೋಬಹುದು. ನಾವು ಪ್ರೊಸೆಸಿಂಗ್ ಮೌಲ್ಯವರ್ಧನೆಯಲ್ಲಿ ಇಟ್ಕೋಬಹುದು. ಈಗ ಇನ್ಪುಟ್ ಅಂತ ಹೇಳಿದ್ರೆ ಮಾರಾಟವನ್ನ ಮಾಡ್ತಕ್ಕಂಥದ್ದು ಅಂತ ಅಂದ್ರೆ ಅವರ ಒಂದು ಸದಸ್ಯರಿಗೆ ಏನ್ ಬೇಕಾಗಿರುತ್ತೋ ಅದರ ಮಾರಾಟವನ್ನ ಮಾಡ್ತಕ್ಕಂಥದ್ದು. ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳಿ, ಏನನ್ನ ಮಾರಾಟ ಮಾಡಬಹುದು, ಹೇಗೆ ಮಾರಾಟ ಮಾಡಬಹುದು, ಇದರಲ್ಲೇ ಉತ್ತಮ ಬೆಲೆಗೆ ಮತ್ತೆ ಉತ್ತಮ ಗುಣಮಟ್ಟದ ಪರಿಕರಗಳನ್ನ, ಕೃಷಿ ಪರಿಕರಗಳನ್ನ ಅಥವಾ ಕೃಷಿ ರಾಸಾಯನಿಕಗಳನ್ನ ಹೇಗೆ ಮಾಡ್ತಕ್ಕಂಥದ್ದು? ಮೊದಲಿಂದಾಗಿ ಈಗ ಇವರು ರೈತರು ಇನ್ಪುಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಇವರೊಂದು ಸರ್ವೆ ಮಾಡ್ಕೋಬೇಕು, ಏನು ಇಲ್ಲಿಯ ಬೇಡಿಕೆ ಇದೆ. ಯಾಕಂದ್ರೆ ನಾವು ಈ ಜಾಗದಲ್ಲಿ ನಾವು ಒಂದನ್ನ ಏನೋ ಒಂದು ಮಾರಾಟ ಮಾಡಕ್ ಹೊರಟಿದೀವಿ ಅಂತಂದ್ರೆ ಅಲ್ಲಿ ಅದರಲ್ಲಿ ನಮ್ಮ ರೈತರಿಗೆ ಎಷ್ಟು ಬೇಕಾಗಿದೆ, ಮೊದಲು ನಮ್ಮ ಸಂಸ್ಥೆಯ ಷೇರುದಾರರು ಏನಿರ್ತಾರಲ್ಲ ಅವರಿಗೆ ಏನೇನು ಅವಶ್ಯಕವಾಗಿ ಬೇಕಾಗಿದೆ, ಅದ್ರ ಜೊತೆಗೆ ಈ ಸುತ್ತಮುತ್ತಲಿನ ಜನಕ್ಕೆ ಇಲ್ಲಿ ರೈತರಿಗೆ ಏನೇನು ಬೇಕಾಗಿದೆ ಅಂತ ಅಂದ್ಬಿಟ್ಟು ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕು. ಅದು ಆಕ್ಚುಲಿ ನಾವು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇರ್ತೀವಿ, ಅದಕ್ಕೊಂದು ನಿಗದಿತ ಬೆಲೆ ಇರುತ್ತೆ, ಅದಕ್ಕಿಂತ ಕಡಿಮೆ ಬೆಲೆಗೆ ನಾವು ತರ್ಸಕ್ಕೆ ಸಾಧ್ಯನಾ, ಅದು ಎಲ್ಲಿ ಸಿಗ್ತದೆ, ಇದ್ರ ಬಗ್ಗೆ ಒಂದು ಸ್ಟಾರ್ಟಿಂಗ್ ರೈತರು ಒಂದು ಮೂಲ ಅಧ್ಯಯನ ಮಾಡಬೇಕು. ಅಂದ್ರೆ ಆ ಬಾಡಿ ಏನೊಂದು ಅಧ್ಯಕ್ಷರು ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರಲ್ಲ ಅವರು ಮತ್ತೆ ಸಭೆಗಳಲ್ಲೆಲ್ಲ ಕೂತು ಜನರಲ್ ಬಾಡಿ ಮೀಟಿಂಗ್ ಅಲ್ಲೆಲ್ಲ ಕೂತು ಇನ್ನ ಫಸ್ಟ್ ಜನರಲ್ ಬಾಡಿ ಮೀಟಿಂಗ್ ಏನ್ ಮಾಡ್ತಾರಲ್ಲ ಇವರು ಎಫ್ ಪಿ ಒ ಸ್ಥಾಪನೆ ಆದಾಗ ಅಲ್ಲೆಲ್ಲ ಕೂತು ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿ ಅದನ್ನ ಒಂದು ಸಂಗ್ರಹ ಮಾಡಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು. ಈಗ ಸಹಜವಾಗಿ ನೋಡಿ ರೈತರಿಗೆ ಬೀಜ, ರಸಗೊಬ್ಬರ, ರಾಸಾಯನಿಕಗಳು, ಪರಿಕರಗಳು ಇವೆಲ್ಲ ಬೇಕಾಗಿರ್ತವೆ. ಇವೆಲ್ಲ ನಮ್ಮ ರೈತರಿಗೆ ಬೇಕು, ಟಾರ್ಪಲ್ ಇರ್ಬೋದು, ಈ ತರ ಇನ್ನು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ವಸ್ತುಗಳ ಅವಶ್ಯಕತೆ ಇರ್ತದೆ. ಇವೆಲ್ಲ ನಾನು ಹೇಳಿದ ಕೆಲವು ಕಾಮನ್ ಆಗಿ ಬೇಕಾಗಿರುವಂತವು, ಮತ್ತೆ ಜಾಗದಿಂದ ಜಾಗಕ್ಕೆ ಅವ್ರವ್ರ ಪ್ಲೇಸ್ಗೆ ಇನ್ನೇನೇನು ಬೇಕು ಅದನ್ನ ಆಡ್ ಮಾಡ್ಕೋಬಹುದು. ಹಾಗಾಗಿ ಇಷ್ಟನ್ನ ಇವ್ರು ಲಿಸ್ಟ್ ಮಾಡ್ಕೊಂಡ್ರೆ ನಾವು ಎಲ್ಲಿಂದ ಮತ್ತೆ ಇದಕ್ಕೆಲ್ಲ ಲೈಸೆನ್ಸ್ ಪಡ್ಕೋಬೇಕಾಗುತ್ತೆ, ಇವರು ಏಕಾಏಕಿ ವ್ಯವಹಾರ ಮಾಡಕ್ಕಾಗೋದಿಲ್ಲ. ಇವ್ರು ವ್ಯವಹಾರ ಮಾಡಬೇಕು ಅಂತಂದ್ರೆ ಹೇಗೆ ಒಬ್ಬ ಬಿಸ್ನೆಸ್ ಮನ್ ಲೈಸೆನ್ಸ್ ತಗೋತಾನೆ ಅದೇ ರೀತಿ ಇವ್ರು ಲೈಸೆನ್ಸ್ ತಗೋಬೇಕು. ಒಂದು ಬೀಜ ಮಾರಾಟ ಮಾಡಬೇಕು ಅಂತಂದ್ರೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ತಗೋಬೇಕು, ಮತ್ತೆ ರಸಗೊಬ್ಬರಕ್ಕೆ ತಗೋಬೇಕು. ಅಲ್ಲಿ ಬಿಎಸ್ಸಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಅಥವಾ ಹಾರ್ಟಿಕಲ್ಚರ್ ಗ್ರಾಜ್ಯುಯೇಟ್ ಯಾಕೆ ಅವಶ್ಯಕತೆ ಬೀಳ್ತಾರೆ ಅಂತಂದ್ರೆ ಅವರೆಲ್ಲ ಇದ್ರೇನೆ ಇವ್ರಿಗೆ ಎಫ್ ಪಿಒಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ಯಾವ್ದು ಅಗತ್ಯ ಇರುತ್ತೆ, ಅಗತ್ಯ ಇರೋ ವಸ್ತುಗಳು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಮತ್ತೆ ಯಾವ ಗುಣಮಟ್ಟದ ತರಿಸಬೇಕು ಅಂತ ಹೇಳಿ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಇಟ್ಕೊಂಡು ಅವರು ಲೈಸೆನ್ಸ್ ಅಪ್ಲೈ ಮಾಡಿ ಲೈಸೆನ್ಸ್ ಪಡ್ಕೋಬೇಕಾಗುತ್ತೆ. ಅವರು ಒಂದ್ಸಲಿ ಲೈಸೆನ್ಸ್ ಸಿಕ್ಕಿದ್ಮೇಲೆ ಗೊಬ್ಬರ ಮತ್ತೆ ಔಷಧಿಗಳು ಮತ್ತೆ ಬೀಜದ್ದು ಲೈಸೆನ್ಸ್ ಸಿಕ್ಕಿದ್ಮೇಲೆ ಅದನ್ನ ತಗೊಂಡು ಅವರು ಮಾರಾಟ ಮಾಡೋಕೆ ಶುರು ಮಾಡಬಹುದು. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಹೊರಗಡೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಇವರು ಕೊಡಬೇಕಾಗುತ್ತೆ. ಯಾಕೆಂದ್ರೆ ಮಾರ್ಕೆಟ್ ಬೆಲೆಗೆ ಇವರು ಕೊಡ್ತಾರೆ ಅಂತಂದ್ರೆ ಇದನ್ನ ಮಾಡಿದ ಉದ್ದೇಶ ಸಾಕಾರ ಆಗುದಿಲ್ಲ. ಮಾರ್ಕೆಟ್ ಒಂದು 1000 ರೂಪಾಯಿ ಇರುವಂತಹ ವಸ್ತುವನ್ನ ಇವರು 950 ರೂಪಾಯಿಗೋ ಇಲ್ಲ 930ಕ್ಕೋ ಈ ತರ ಕೊಡುವಂತ ಒಂದು ಆಲೋಚನೆಗಳನ್ನ ಇವರು ಮಾಡಿಕೊಂಡು ಅಷ್ಟೇ ರೀತಿಗೆ ಇವರು ಒಂದು 880-900 ರೂಪಾಯಿ ಅಷ್ಟು ತರಿಸ್ಕೊಂಡು ಒಂದ್ 1000 ರೂಪಾಯಿ ನಾವು ಸ್ಟ್ಯಾಂಡರ್ಡ್ ಫಿಗರ್ ಮಾತಾಡೋದಾದ್ರೆ ಒಂದ್ 100 ರೂಪಾಯಿ ಡಿಫ್ರೆನ್ಸ್ ಅಲ್ಲಿ ಈಗ ಮಾರುಕಟ್ಟೆ ಬೆಲೆಗಿಂತಲೂ ಕಡಿಮೆಗೆ ಹೇಗೆ ಕೊಡಕ್ ಸಾಧ್ಯ ಆಗುತ್ತೆ ಅವ್ರಿಗೆ? ಇವರು ಬಲ್ಕ್ ಅಲ್ಲಿ ತರಿಸ್ತಾರೆ. ಈಗ ನಾವು ಅಲ್ಲಿ ಒಬ್ಬರೇ ತಗೊಳಕ್ ಹೋದಾಗ ಏನಾಗುತ್ತೆ, ಒಂದ್ ಚೀಲ ಕೊಡಿ ಅಂದಾಗ ಒಂದ್ ಚೀಲಕ್ ಸ್ಟ್ಯಾಂಡರ್ಡ್ ರೇಟ್ ನಾವು ಅಷ್ಟೇ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಈಗ ಡೈರೆಕ್ಟ್ ಡೀಲರ್ ಇಂದ ಇವ್ರು ಪರ್ಚೇಸ್ ಮಾಡ್ತಿರ್ತಾರೆ, ಹೋಲ್ಸೇಲ್ ಡೀಲರ್ ಇಂದ ಪರ್ಚೇಸ್ ಮಾಡ್ತಿರ್ತಾರೆ, ಅವ್ರು ಇವ್ರಿಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಮತ್ತೆ ಇವರು ಏನು ಪ್ರಾಫಿಟ್ ಮಾಡೋ ಉದ್ದೇಶ ಇಲ್ಲೇ ಇರೋದ್ರಿಂದ ಇವ್ರಿಗೆ 900 ಬಂತು ಅಂದ್ರೆ ಕಂಪ್ನಿ ಎಫ್ ಪಿ ಒಗಳ ನಿರ್ವಹಣೆಗೆ ಒಂದು 20 ರೂಪಾಯಿ ಇಟ್ಕೊಂಡು 920 ಕೊಟ್ಬಿಡ್ಬೋದು. ಅದೇ ಒಬ್ಬ ವ್ಯಾಪಾರಸ್ಥ ಮಾಡಕ್ ಹೋದಾಗ ಅಲ್ಲೇನಾಗುತ್ತೆ, 900 ತಂದು 910 920 ಕೊಡಕ್ಕಾಗುದಿಲ್ಲ, ಅವನಿಗೆ ಅವನದೇ ಆದ ಖರ್ಚುಗಳು ಇರ್ತವೆ, ಮತ್ತೆ ಒಂದು ವ್ಯವಹಾರದ ಒಂದು ಲಕ್ಷಣ ಬೇರೆ ಇರುತ್ತೆ. ಒಂದು 10-5% ಪ್ರಾಫಿಟ್ ಅಂತ ಇಟ್ಕೊಂಡು ಅವ್ರು 900 ಬಂದ್ರೆ 1000 ರೂಪಾಯಿ ಕೊಡುವಂತದ್ದು ಈ ರೀತಿ ಇಟ್ಕೊಂಡಿರ್ತಾರೆ. ಆ ದುಡ್ಡಲ್ಲಿ ಇವರು ಕಡಿಮೆ ಮಾಡಿ ಒಂದು 930-950 ಈ ತರ ಕೊಟ್ರೆ ಅದು ರೈತರಿಗೂ ಕೂಡ ಉಳಿತಾಯ ಆಗುತ್ತೆ, ಮತ್ತೆ ಈ ಸಂಸ್ಥೆಗೆ ಲಾಭಾಂಶ ಕೂಡ ಬಂದಂಗಾಗುತ್ತೆ. ಲಾಸ್ಟ್ ಅಲ್ಲಿ ಇದೇನ್ ಈ ತರ ಇದೇ ತರ ಜಾಸ್ತಿ ಬಿಸ್ನೆಸ್ ಮಾಡ್ತು ಅಂದ್ರೆ ಇವ್ರಿಗೆ ಏನು ಲಾಭ ಉಳಿಯುತ್ತಲ್ಲ ಅದನ್ನ ಇವರು ಸಂಸ್ಥೆಗೆ ನೆಕ್ಸ್ಟ್ ಬೇರೆ ಬೇರೆ ಯೋಜನೆಗಳಿಗೂ ಬಳಸ್ಕೋಬಹುದು, ಇಲ್ಲ ಅಂತಂದ್ರೆ ಲಾಭಾಂಶ ಆಗಿ ಇಕ್ವಿಟಿ ಇದರಲ್ಲಿ ಡಿವೈಡ್ ಮಾಡಿ ಕೂಡ ಶೇರ್ನ ಕೊಡಬಹುದು. ಈಗ ಒಂದು ಸಂಸ್ಥೆಗೆ ಅಂದ್ರೆ ಒಂದು 15 ಲಕ್ಷ ಲಾಭ ಆಯ್ತು, ಒಂದು 500 ಜನ ಇದಾರೆ, 15 ಲಕ್ಷ 500 ಜನ ಡಿವೈಡ್ ಮಾಡಿಬಿಟ್ಟು ಲಾಭಾಂಶ ತಗೊಳ್ಳಿ ಇಷ್ಟು ಬಂದಿದೆ ನಾವು ಬಿಸ್ನೆಸ್ ಮಾಡಿದ್ದಕ್ಕೆ ಅಂತಂದ್ಬಿಟ್ಟು ಹಾಗೂ ಕೊಡಬಹುದು, ಇಲ್ಲ 15 ಲಕ್ಷ ಬೇರೆ ಯಾವ್ದಾರು ಕೆಲ್ಸಕ್ಕೆ ಪ್ರಾಜೆಕ್ಟ್ಗೆ ಹಾಕೋಣ ಅಂತ ಆ ತರನು ಮಾಡಬಹುದು. ಇದು ಇನ್ಪುಟ್ ಬಿಸ್ನೆಸ್ ಸಂಬಂಧಪಟ್ಟಂಗೆ. ಇನ್ಪುಟ್ ಬಿಸ್ನೆಸ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಈ ಕೆಲವು ಎಕ್ಸ್ಪೈರಿ ಡೇಟ್ಗಳೆಲ್ಲ ಇರ್ತವೆ ಅದನ್ನೆಲ್ಲ ಗಮನಿಸ್ಕೋಬೇಕು. ನಮ್ಗೆ ಅಷ್ಟ ಎಕ್ಸ್ಪೈರಿ ಡೇಟ್ ಒಳಗಡೆ ನಾವು ಅದನ್ನ ಮಾರಾಟ ಮಾಡೋ ಸಾಮರ್ಥ್ಯ ಇದೆಯಾ, ಮತ್ತೆ ಬಂದಿದ್ದ ಸ್ಟಾಕ್ ಸುಮ್ನೆ ಡೆಡ್ ಆಗಿ ಬೀಳಬಾರ್ದು, ಇಮಿಡಿಯೇಟ್ ಬಂದಿದ್ದು ಇಮಿಡಿಯೇಟ್ ಸೇಲ್ ಆಗೋ ತರ ಇವರು ಪ್ಲಾನ್ ನ ಮಾಡ್ಕೋಬೇಕು. ಡೆಡ್ ಸ್ಟಾಕ್ ಲಾಂಗ್ ಟೈಮ್ ಇತ್ತು ಅಂತಂದ್ರೆ ಅಲ್ಲಿ ಹಣ ರೊಟೇಷನ್ ಆಗೋದಿಲ್ಲ. ಇವ್ರು ಇರ್ತಕ್ಕಂತಹ ಕಡಿಮೆ ಮೊತ್ತದಲ್ಲಿ ಅತಿ ಹೆಚ್ಚು ಬಾರಿ ರೊಟೇಷನ್ ಮಾಡಬೇಕು. ಇವ್ರ ಹತ್ರ 10 ಲಕ್ಷ ಇದೆ ಅಂತಂದ್ರೆ 10 ಲಕ್ಷ ರೂಪಾಯಿ ಮೆಟೀರಿಯಲ್ ತರಬೇಕು, 10 ಲಕ್ಷ ಮೆಟೀರಿಯಲ್ ಮಾರಬೇಕು. ಅದೇ ರೀತಿ ಒಂದು 10 ಸಲ ಮಾಡಿದ್ರೆ 1 ಕೋಟಿ ರೂಪಾಯಿ ವ್ಯವಹಾರ ಆಗುತ್ತೆ. 1 ಕೋಟಿ ರೂಪಾಯಿ ಇವ್ರು ಕೇವಲ ಇವರು 1% ಇಟ್ಕೊಂಡ್ರು ಕೂಡ 1 ಲಕ್ಷ ರೂಪಾಯಿ ಲಾಭ ಬಂತು. ಹೌದು, ಸುಮ್ನೆ ನಾನು ಹೇಳ್ತಾರೆ ಸುಮ್ನೆ ಒಂದು ಅಂದಾಜು ಸುಮ್ನೆ 1-2% ಇಟ್ಕೊಂಡ್ರು ಕೂಡ ಇವ್ರಿಗೆ 1-2 ಲಕ್ಷ ಸಂಸ್ಥೆಗೆ ಲಾಭ ಬಂತು. ಆ ರೀತಿ ಪ್ಲಾನ್ ಮಾಡಿ ಇವ್ರಿಗೆ ರೊಟೇಷನ್ ಚೆನ್ನಾಗಿ ಆಗ್ತಾ ಇರಬೇಕು, ಯಾವುದೇ ಕಾರಣಕ್ಕೂ ಡೆಡ್ ಸ್ಟಾಕ್ ನಿಲ್ಬಾರ್ದು, ಈ ರೀತಿ ಪ್ಲಾನ್ ನ ಇವ್ರು ಮಾಡಬೇಕಾಗುತ್ತೆ. ಇದಿಷ್ಟು ಮಾರಾಟಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇನ್ಪುಟ್ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಮತ್ತೊಂದು ವ್ಯವಹಾರ ಅಂತ ಹೇಳಿದ್ರೆ ಅದು ಔಟ್ಪುಟ್ ಬಿಸ್ನೆಸ್ ಅಥವಾ ಖರೀದಿಯನ್ನ ಮಾಡ್ತಕ್ಕಂಥದ್ದು. ಇದಕ್ಕೆ ಹೇಗೆ ಅವರು ಯೋಜನೆಯನ್ನ ಮಾಡಿಕೊಳ್ಬೇಕು? ಔಟ್ಪುಟ್ ಅಂತಂದ್ರೆ ಫಸ್ಟ್ ನಾವು ಏನ್ ಬೆಳೆಗಳನ್ನ ಬೆಳೀತಾ ಇದೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಪೆರಿಷಬಲ್ ಅಂದ್ರೆ ಹಾಳಾಗ್ತಕ್ಕಂತಹ ಈಗ ತರಕಾರಿ ಮತ್ತೆ ಹಣ್ಣಾಗಿ ಹಾಳಾಗ ಪ್ರಾಡಕ್ಟ್ಸ್ ಅವೆಲ್ಲ, ಇನ್ ಕೆಲವು ಉತ್ಪನ್ನಗಳು ನಾವ್ ಇಡಬಹುದು, ಈಗ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಭತ್ತ, ಆಮೇಲೆ ಇಡಬಹುದು, ಅವಾಗೇನ್ ತೊಂದರೆ ಇಲ್ಲ. ಅದರಲ್ಲಿ ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಸ್ಟೋರ್ ಮಾಡಿ ರೇಟ್ ರೈಸ್ ಆಗೋದನ್ನ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ? ಈಗ ನಾವು ಈಗ ಪ್ರೆಸೆಂಟ್ ಇದರಲ್ಲಿ ಗ್ಲಟ್ ಆಗಿದ್ದಾಗ, ಮಾರ್ಕೆಟ್ ಅಲ್ಲಿ ಒಂದೇ ಸಲ ಎಲ್ಲ ಉತ್ಪನ್ನಗಳು ಬಂದಾಗ ಮಾರ್ಕೆಟ್ ಅಲ್ಲಿ ಕಡಿಮೆ ಇದೆ ಅಂತಂದ್ರೆ, ಇಲ್ಲಿ ಒಂದು ಸಮೂಹ ಇವ್ರದ್ದೇನ್ ಇರುತ್ತಲ್ಲ, ರೈತರ ಸಮೂಹ, ಅವರೆಲ್ಲ ತಂದು ಒಂದ್ ಕಡೆ ಇಡೋದು, ಇಟ್ಟು ಒಂದ್ ಸ್ವಲ್ಪ ದುಡ್ಡು ಏನಾದ್ರು ಅಡಮಾನ ಸಾಲ ಟೈಪ್ ಏನಾದ್ರು ಮಾಡಬಹುದು. ಇವರು ಇವ್ರ ಹತ್ರ ಆಲ್ರೆಡಿ ಸಂಸ್ಥೆ ಹತ್ರ ದುಡ್ಡು ಇರುತ್ತೆ, ಎಫ್ಪಿಒ ಹತ್ರ, ಇಲ್ಲಿ ಇದೊಂದು ಬಿಸ್ನೆಸ್ ನ ಪ್ಲಾನ್ ಮಾಡಬಹುದು. ಇವರು ಅಡಮಾನ ಇಟ್ಸ್ಕೊಂಡು ಸಾಲ ಕೊಡ್ತಕ್ಕಂಥದ್ದು ರೈತನಿಗೆ ಆ ಸಮಯಕ್ಕೆ ಏನು ಒಂದು ಕಮಾಡಿಟಿದೊಂದು 20% 30% ಸ್ವಲ್ಪ ದುಡ್ಡನ್ನ ಕೊಡ್ತಕ್ಕಂಥದ್ದು, ಅದಕ್ಕೆ ತುಂಬಾ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್, ಅತಿ ಕನಿಷ್ಠ ಬಡ್ಡಿ ದರವನ್ನ ಹಾಕಿ ರೈತರಿಗೂ ಕೂಡ ಸಹಾಯ ಆಗೋರಿತಿ. ಮತ್ತೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ 100% ರೇಟ್ ರೈಸ್ ಆಗುತ್ತೆ ಅಂತ ಇದ್ದಾಗ ರೈತ ಅದನ್ನ ವಾಪಸ್ ತಗೊಂಡು ಅವರು ಮಾರಾಟ ಮಾಡ್ಕೊಳ್ಳೋಂಥದ್ದು, ಇಲ್ಲ ಎಫ್ಪಿಒ ದಿಂದಾನೇ ಬಲ್ಕ್ ಆಗಿ ಮಾರಾಟ ಮಾಡಕ್ಕಂಥದ್ನ ಪ್ಲಾನ್ ಮಾಡಬಹುದು. ಇಲ್ಲಿ ಒಂದ್ ಸಣ್ಣ ವ್ಯವಹಾರ ಆದಂಗೂ ಆಯ್ತು, ಮತ್ತೆ ರೈತರಿಗೆ ಸಹಾಯ ಆದಂಗೂ ಆಯ್ತು, ಉತ್ತಮವಾದ ಬೆಲೆ ಕೂಡ ಸಿಗಕ್ಕೆ ಸಹಕಾರಿಯಾಗುತ್ತೆ ಈ ಒಂದು ಮಾಡೆಲ್. ಇಲ್ಲ ಈಗ ಬಂದಿದ್ದನ್ನ ಆಸ್ ಇಟ್ ಈಸ್ ಬಂದ ತಕ್ಷಣ ಇಮಿಡಿಯೇಟ್ ಮಾರಾಟ ಮಾಡ್ತೀವಿ ಅಂತಂದ್ರೆ, ಈಗ ಒಬ್ಬೊಬ್ಬರೆ ರೈತರು ಕಳಿಸ್ಬೇಕು ಅಂತಂದ್ರೆ, ಈಗ ನಮ್ಮ ಹಾಸನದಲ್ಲಿ ಭಾಗದಲ್ಲಿ ಮಾತಾಡೋದಾದ್ರೆ, ಹಾಸನದಲ್ಲಿ ಕೆಲವು ಸಲ ಟ್ರೇಡರ್ಸ್ ಸಿಗದೆ ಹೋಗ್ಬೋದು ಕೆಲವು ಉತ್ಪನ್ನಗಳಿಗೆ. ನಾವು ಅವಾಗ ಬೆಂಗಳೂರು ಮೈಸೂರು ಇಂತ ಕಡೆ ಮೊರೆ ಹೋಗ್ಬೇಕಾಗುತ್ತೆ. ಈಗ ನಾವು ಒಬ್ಬೊಬ್ಬರೆ ರೈತರು ಏನ್ ಮಾಡ್ತೀವಿ, ಟಾಟಾ ಎಸ್ ಎಲ್ ಒಬ್ಬೊಬ್ರು ಅಥವಾ ಇಬ್ರು ಕಳಿಸ್ತಾ ಇರ್ತೀವಿ, ಅದೇ ಇಲ್ಲೊಂದು 500 ಜನ ಎಲ್ಲ ಇದಾರೆ ಅಂತಂದಾಗ ನಾವು ದೊಡ್ಡ ದೊಡ್ಡ ಟ್ರಕ್ಗಳ ಮೂಲಕ ಕಳಿಸ್ಬೋದು, ಇಲ್ಲ ನಾವು ಹೊರ ರಾಜ್ಯಗಳಿಗೆ ಕಳಿಸ್ತೀವಿ ಅಂತಂದ್ರೆ ಟ್ರೈನ್ ಮೂಲಕ ಎಲ್ಲ ನಾವು ಇದನ್ನ ಕಳಿಸ್ಬೋದು. ಅವಾಗ ನಮ್ಗೆ ಕನಿಷ್ಠವಾಗಿ ಒಂದು ದೊಡ್ಡ ಕ್ವಾಂಟಿಟಿ ಬೇಕಾಗುತ್ತೆ. ಈಗ 10 ಗಟ್ಟಲೆ ನಾವು ವ್ಯವಹಾರ ಮಾಡಬೇಕಾಗುತ್ತೆ. ನಾವು ಬರೀ ಕುಂಟಲ್ ಅಲ್ಲಿ ಇಟ್ಕೊಂಡು ನಾವು ಮೈಸೂರು ಬೆಂಗಳೂರು ಮತ್ತೆ ಇದಕ್ಕೆಲ್ಲ ಹೋಗಕ್ಕಾಗಲ್ಲ, ಬಾಂಬೆಗೆಲ್ಲ ಹೋಗಕ್ಕಾಗಲ್ಲ. ಅಂತ ಟೈಮಲ್ಲಿ ನಮ್ಗೆ ಬಲ್ಕ್ ಕ್ವಾಂಟಿಟಿ ಮಾಡಿ ಯಾರು ಡೈರೆಕ್ಟ್ ಬೈಯರ್ ಹತ್ರ ಮಾತಾಡಿ, ಇಲ್ಲ ಯಾವ್ದಾದ್ರು ಒಂದು ಸಂಸ್ಥೆಗಳು, ಸಂಸ್ಕರಣಾ ಸಂಸ್ಥೆಗಳು ಇರ್ತಾವಲ್ಲ, ಅವ್ರ ಯಾರು ಡೈರೆಕ್ಟ್ ಆಗಿ ನೇರವಾಗಿ ಖರೀದಿ ಮಾಡ್ತೀವಿ ನಮ್ಮ ಹತ್ರ ಇಲ್ಲೇ ಫೀಲ್ಡ್ ಅಲ್ಲೇ ಬಂದು ಖರೀದಿ ಮಾಡ್ತೀವಿ ಅಂತಿದ್ರೆ ಅಂತವ್ರನ್ನ ಕೂಡ ಲಿಂಕ್ ಮಾಡಿಕೊಂಡು ಎಫ್ಪಿಒ ಹೆಡ್ ಕ್ವಾರ್ಟರ್ ಹತ್ರ ಎಲ್ಲ ಒಟ್ಟಿಗೆ ಕಮಾಡಿಟಿ ತಂದು ಅಲ್ಲಿ ಗ್ರೇಡಿಂಗ್ ಸಾರ್ಟಿಂಗ್ ಮಾಡಿ ಕೊಡೋ ತರ ಮಾಡಬಹುದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗ ನಾವು ಒಬ್ಬೊಬ್ರದ್ದು ಬೆಳೆ ಒಂದೊಂದ್ ತರ ಇರುತ್ತೆ ಕ್ವಾಲಿಟಿ, ಆದ್ರೆ ನಾವೇನ್ ಮಾಡ್ತೀವಿ ಎಲ್ಲರೂ ಒಂದೇ ರೇಟ್ ಕೊಡ್ತಾ ಇರ್ತೀವಿ. ಈಗ ನಮ್ಮ ಹತ್ರ ಕಾಳು ಮೆಣಸಲ್ಲಿ ಮಾತಾಡೋದಾದ್ರೆ ಬೋಲ್ಡ್ ನಟ್ಸ್ ಸ್ವಲ್ಪ ರೇಟ್ ಜಾಸ್ತಿ, ಸಣ್ಣ ಇದಕ್ಕೆ ಕಾಳುಗಳಿಗೆ ಸ್ವಲ್ಪ ರೇಟ್ ಕಡಿಮೆ, ಆದ್ರೆ ಇವರಲ್ಲಿ ಎಲ್ಲ ಒಟ್ಟಿಗೆ ಒಂದೇ ತರದ ಇದು ಮಾಡ್ತಿರ್ತಾರೆ. ನಾವು ಇದರಲ್ಲಿ ಸ್ವಲ್ಪ ಗ್ರೇಡರ್ಸ್ ಸಾರ್ಟರ್ಸ್ ನ ತಂದು ಎಫ್ಪಿಒ, ಯಾಕಂದ್ರೆ ಒಬ್ಬೊಬ್ಬ ರೈತ ಕೇವಲ 1 ಟನ್ 2 ಟನ್ ಬೆಳೆ ಅಂತ ರೈತ ಗ್ರೇಡರ್ ಸಾರ್ಟರ್ ಎಲ್ಲ ತಂದದೆಲ್ಲ ಮಾಡಿ ಅಷ್ಟು ಆಲೋಚನೆ ಮಾಡಕ್ಕೆ ಬಂಡವಾಳ ಹಾಕೋದು ಕೂಡ ಅವ್ರಿಗೆ ಕಷ್ಟ ಆಗುತ್ತದೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಅವರೆಲ್ಲ ಸೇರಿ ಒಟ್ಟಾಗಿ ಒಂದು ಗ್ರೇಡರ್ ಅಥವಾ ಸಾರ್ಟರ್ ನ ಎಫ್ಪಿಒದಲ್ಲಿ ಹಾಕೊಂಡು ಎಲ್ಲಾ ರೈತರದನ್ನು ಗ್ರೇಡ್ ಮಾಡಿ ಏನ್ ಬರುತ್ತಲ್ಲ ಅದ್ರಲ್ಲಿ ಗ್ರೇಡ್ ಮಾಡಿ ಅದನ್ನ 3 ಭಾಗಗಳಾಗಿ ಡಿವೈಡ್ ಮಾಡಿ, ಅವಾಗ ಎ ಗ್ರೇಡ್ ಪ್ರೀಮಿಯಂ ಗ್ರೇಡ್ಗೆ ಸ್ವಲ್ಪ ಜಾಸ್ತಿ ರೇಟ್ ಅಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು, ಮತ್ತೆ ಸಾಧಾರಣ ಗ್ರೇಡ್ಗೆ ಒಂದು ಸಾಧಾರಣ ಬೆಲೆ, ಸಣ್ಣ ಇರ್ತಕ್ಕಂಥ ಸಣ್ಣ. ಆತರ ಆದಾಗ ನಮ್ಗೆ ಎ ಗ್ರೇಡ್ ಜಾಸ್ತಿ ಮೆಟೀರಿಯಲ್ ಬರುವಂತ ಸಂಭವ ಇದೆ ಅಂತಂದಾಗ ನಾವ್ ಈ ತರ ಗ್ರೇಡಿಂಗ್ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಈಗ 1 ಕೆಜಿಗೆ ನಮ್ಗೆ 700 ರೂಪಾಯಿ ಸಿಗ್ಬೋದು ಗ್ರೇಡ್ 1ಗೆ, ಮತ್ತೆ ಗ್ರೇಡ್ 2ಗೆ ನಮ್ಗೊಂದು 500 ರೂಪಾಯಿ ಸಿಗ್ಬೋದು, ಗ್ರೇಡ್ 3ಗೆ ಬೇಕಾದ್ರೆ ನಮಗೆ ಕಡಿಮೆ ಇತ್ತು ಅಂದ್ರೆ 400 ರೂಪಾಯಿ ಸಿಗ್ಲಿ. ಎಲ್ಲಾನು ಸಾರಾ ಸಕ್ಟಾಗ 500 ರೂಪಾಯಿ ಕೊಟ್ಟು ನಮ್ಗೆ ರೇಟ್ ಕಡಿಮೆ ಆಗೋದಕ್ಕಿಂತ ಗ್ರೇಡಿಂಗ್ ಸಾರ್ಟಿಂಗ್ ಮಾಡಿ ನಮ್ಗೆ ಗ್ರೇಡ್ 1 ಮೆಟೀರಿಯಲ್ ಜಾಸ್ತಿ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಈ ತರ ಗ್ರೇಡರ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಮತ್ತೆ ಅದನ್ನ ನಾಮಿನಲ್ ಚಾರ್ಜಸ್ ಇಡಬಹುದು. 1 ಕೆಜಿ ಗ್ರೇಡ್ ಮಾಡೋದಕ್ಕೆ ಇಷ್ಟು ಚಾರ್ಜಸ್, ಅಲ್ಲಿ ಏನಲ್ಲಿ ಆಪರೇಷನ್ ಕಾಸ್ಟ್ ಇರುತ್ತಲ್ಲ ಅದನ್ನ ಮಾತ್ರ ತಗೋಬಹುದು. ಯಾಕೆಂದ್ರೆ ಅದೇನು ತುಂಬಾ ಪ್ರಾಫಿಟ್ ಆಗಬೇಕು ಅಂತ ಏನಿಲ್ಲ, ಎಲ್ಲ ಅವ್ರದೇ ರೈತರದೇ ಕಮಾಡಿಟಿ ಆಗಿರೋದ್ರಿಂದ ಮಾಡಬಹುದು ಅದನ್ನು ಕೂಡ. ಖರೀದಿ ಅಥವಾ ಔಟ್ಪುಟ್ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಖರೀದಿಯನ್ನ ಮಾಡಿ ಅದನ್ನೇ ಮಾರಾಟ ಮಾಡ್ತಕ್ಕಂಥದ್ದು ಒಳ್ಳೇದು, ಅಥವಾ ಅದನ್ನ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಶೇಖರಣೆ ಮಾಡ್ತಕ್ಕಂಥದ್ದು, ತಾವೀಗ ಹೇಳಿದಾಗೆ ಅದನ್ನ ಗ್ರೇಡ್ ಮಾಡ್ತಕ್ಕಂಥದ್ದು, ಈ ತರದನ್ನ ಏನೆಲ್ಲ ಮಾಡ್ಲಿಕ್ಕೆ ಅವಕಾಶಗಳಿರುತ್ತೆ? ಮೌಲ್ಯವರ್ಧನೆ ಇದೆಯಲ್ಲ, ಯಾವಾಗ್ಲೂ ಅದು ಉತ್ತಮವಾದ ಆಯ್ಕೆ. ಯಾಕೆಂದ್ರೆ ನೀವು ಯಾವುದೇ ಒಂದು ಕಮಾಡಿಟಿ ತಗೊಳ್ಳಿ, ನಿಮ್ಗೆ ರಾ ಕಮಾಡಿಟಿ ಗೆ ಇರ್ತಕ್ಕಂಥ ಬೆಲೆಗೂ ಅದು ಕಚ್ಚಾ ಪದಾರ್ಥಕ್ಕೆ ಅದು ಒಂದು ಮೌಲ್ಯವರ್ಧನೆ ಆಗಿ ಸಂಸ್ಕೃತ ಒಂದು ಕಮಾಡಿಟಿಗೂ ಎಷ್ಟು ರೇಟ್ ಡಿಫ್ರೆನ್ಸ್ ಆಗುತ್ತೆ ಸುಮ್ನೆ ಯಾರದ್ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ನೀವು. ಈಗ ನಾವು ಅದೇ ಒಂದು ಪೌಡರ್ ತರ್ತೀವಿ ಅಂತ, ಈಗ ರಾಗಿ ಹಿಟ್ ತರ್ತೀವಿ ಅಂತಂದ್ರೆ ಕೆಜಿಗೆ 60 ರೂಪಾಯಿ 50 ರೂಪಾಯಿ ತರ ಬ್ರ್ಯಾಂಡ್ಗಳ ಮೇಲೆ ಕೆಜಿಗೆ ಹೇಳ್ತಾರೆ. ಅದೇ ನೀವು 1 ಕೆಜಿ ರಾಗಿ ತಗೋತೀರಾ ಅಂತಂದ್ರೆ 30 ರೂಪಾಯಿ 32 ರೂಪಾಯಿ ಹಿಂಗಿರುತ್ತೆ. ನೀವು ಜಸ್ಟ್ ಕ್ರಶ್ ಮಾಡಕ್ ಎಷ್ಟು ನಾವು ಖರ್ಚು ಮಾಡ್ತೀವಿ, ಆ ಪ್ಯಾಕ್ ಮಾಡಕ್ ಎಷ್ಟು ಖರ್ಚು ಮಾಡ್ತೀವಿ, 2 ರೂಪಾಯಿ ಖರ್ಚು ಮಾಡ್ತೀವಿ, 2 ರೂಪಾಯಿ 3 ರೂಪಾಯಿ 5 ರೂಪಾಯಿ. ಆದ್ರೆ ಇಲ್ಲಿ ಒಂದೇನ್ ಬರುತ್ತೆ ಅಂದ್ರೆ ಬ್ರ್ಯಾಂಡಿಂಗ್. ನಾವು ಬ್ರ್ಯಾಂಡಿಂಗ್ ಇದ್ರೆ ಮಾತ್ರ ನಿಮ್ಗೆ 60 ರೂಪಾಯಿಗೆ ಮಾರಕ್ ಸಾಧ್ಯ. 30 ರೂಪಾಯಿದು ರಾಗಿನ ನೀವು ಜಸ್ಟ್ 5 ರೂಪಾಯಿ ಖರ್ಚು ಮಾಡಿ 60 ರೂಪಾಯಿ ಮಾರಬೇಕು ಅಂತಂದ್ರೆ ಬ್ರ್ಯಾಂಡಿಂಗ್ ಇರಬೇಕು, ಮತ್ತೆ ನಿಮ್ಗೆ ಉತ್ತಮವಾದ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ ಇರಬೇಕು ನಿಮ್ಮ ಹತ್ರ, ಮತ್ತೆ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಅತಿ ಕನಿಷ್ಠ ಬೆಲೆ ಇದು ಮಾಡಿ ಮತ್ತೆ ಒಳ್ಳೆ ಬ್ರ್ಯಾಂಡಿಂಗ್ ಮಾಡಿ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ಕ್ರಿಯೇಟ್ ಮಾಡೋ ಶಕ್ತಿ ಇದೆ ಅಂತಂದ್ರೆ ನಿಮ್ಗೆ ಆ ದುಡ್ಡನ್ನ ಏನ್ ಡಿಫ್ರೆನ್ಸ್ ಅಮೌಂಟ್ ಇದೆಯಲ್ಲ ಅದನ್ನ ಪಡ್ಕೊಳ್ಳೋ ಶಕ್ತಿ ನಿಮ್ಗಿದೆ ಅಂತ. ಅದನ್ನ ನಾವು ಈ ಎಫ್ ಪಿ ಓದಲ್ಲಿ ಬಿಸ್ನೆಸ್ ಮಾಡೋದ್ ಮೂಲಕ ಮಾಡಬೇಕಾಗುತ್ತೆ. ನಾವ್ ಯಾವ್ದಾದ್ರು ಅಷ್ಟೇ, ನಾವ್ ಒಂದ್ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಒಂದ್ 100 ರೂಪಾಯಿ 1,000 ರೂಪಾಯಿ ಬಂಡವಾಳ ಹಾಕ್ತಿದೀವಿ ಅಂದ್ರೆ ನಾಳೆ 1,000 ರೂಪಾಯಿ 1,5 ಸಾವಿರ ಬರ್ಬೇಕು ನನಗೆ ವಾಪಸ್ ಅಂತ ಎಕ್ಸ್ಪೆಕ್ಟ್ ಮಾಡೋದು ಒಂದ್ ಇದು ಅಂದ್ರೆ ಒಂದಕ್ಕೆ 1 ರೂಪಾಯಿ ಬರ್ಬೇಕು. ಪ್ರತಿ 1 ರೂಪಾಯಿ ನಾನು ಹಾಕಿದ್ರೆ 1.50 ರೂಪಾಯಿ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಫ್ ಪಿ ಓದಲ್ಲೂ ಅದೇ ರೀತಿ ಮಾಡಲ್ ಮಾಡ್ಬೇಕು. ನಾವ್ ಏನಾದ್ರು ಒಂದ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು 10 ಲಕ್ಷ ರೂಪಾಯಿ ಹಾಕ್ತಾ ಇದೀವಿ ಅಂತಂದ್ರೆ ಅದು 1 ವರ್ಷದ ಫ್ರೇಮ್ ಅಲ್ಲೋ ಒಂದ್ 2 ವರ್ಷದ ಟೈಮ್ ಫ್ರೇಮ್ ಅಲ್ಲೋ ನಮ್ಗೆ ಇನ್ವೆಸ್ಟ್ಮೆಂಟ್ ಪೂರ್ತಿ ಬಂದು ಅದ್ರ ಮೇಲೆ ಇನ್ನೊಂದ್ 5 ಲಕ್ಷ ಬರಬೇಕು, 10 ಲಕ್ಷ ಬರಬೇಕು. ನಾವ್ ಎಷ್ಟು ಕೆಜಿನ ನಾವ್ ಇದ್ರ ಪ್ರೊಸೆಸ್ ಮಾಡ್ತೀವಿ, ಬಿಸ್ನೆಸ್ ಪ್ಲಾನ್ ಈ ತರ ಮಾಡ್ಬೇಕು ಅವರು. ನಾವು ಒಂದ್ ನಮ್ ಸಾಮರ್ಥ್ಯ ಎಷ್ಟು, ಈ ಎಕ್ವಿಪ್ಮೆಂಟ್ ನಮ್ಗೆ ಇಲ್ಲಿ ಸಿಗ್ತಾ ಇರತಕ್ಕಂತಹ ರಾ ಮೆಟೀರಿಯಲ್ ಎಷ್ಟು, ಅದನ್ನ ನಾವು ಅಷ್ಟು ರಾ ಮೆಟೀರಿಯಲ್ ನ ಪ್ರೊಸೆಸ್ ಮಾಡಿ ಮಾರಾಟ ಮಾಡಬಹುದಾ, ಈ ತರ ಎಲ್ಲ ಆಗು ಹೋಗುಗಳನ್ನ ಸಾಧಕ ಬಾಧಕಗಳನ್ನ ಪ್ರತಿಯೊಂದನ್ನು ಇವರು ಪರಾಮರ್ಶೆ ಮಾಡಿ ಒಂದು ಬಿಸ್ನೆಸ್ ಪ್ಲಾನ್, ಕೆಲವು ಬಿಸ್ನೆಸ್ ಪ್ಲಾನ್ ಮಾಡ್ಕೊಡುವಂತ ಒಂದು ಸಂಸ್ಥೆಗಳೇ ಕೆಲವು ಇದಾವೆ, ಅಲ್ಲೆಲ್ಲ ನೀವು ಬಿಸ್ನೆಸ್ ಪ್ಲಾನ್ ನ ಮಾಡಿಸಿ ಅದರಲ್ಲಿ ಕಾಸ್ಟ್ ಬೆನಿಫಿಟ್ ರೇಷಿಯೋ ಈ ಆಡಿಟರ್ಸ್ ಎಲ್ಲ ನಿಮ್ಗೆ ಮಾಡ್ಕೊಡ್ತಾರೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಯಾವ ರೀತಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿ ಎಫ್ ಪಿಒದವರು ತಗೊಂಡೋಗಿ ಬ್ಯಾಂಕಿಗೆ ಕೊಟ್ರೆ ಇದರಲ್ಲಿ ಇವ್ರಿಗೊಂದು ಒಳ್ಳೆ ಒಂದು ಯೋಜನೆ ಇದೆ, ಇವರಿಗೆ ಯಾವುದೇ ರೀತಿಯ ಅಡಮಾನ ಇಲ್ಲದೆ ಸಾಲ ಕೊಡ್ತಾರೆ, ಕೊಲ್ಯಾಟ್ರಲ್ ಇಲ್ಲದೆ ಸಾಲ ಕೊಡ್ತಾರೆ ಎಫ್ ಪಿಒದವ್ರಿಗೆ. ಈ ಒಳ್ಳೆ ಬಿಸ್ನೆಸ್ ಮಾಡೆಲ್ ಇರಬೇಕು ಇವರತ್ರ, ಅಂದ್ರೆ ಸ್ಯಾಟಿಸ್ಫೈ ಆಗ್ಬೇಕು ಬ್ಯಾಂಕ್ ಅವ್ರಿಗೆ ಈ ಸಂಸ್ಥೆ ಏನು ಬಿಸ್ನೆಸ್ ಪ್ಲಾನ್ ತಂದಿದ್ದಾರೆ, ಇದು 100% ಇದು ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಂತ ಒಂದು ಬಿಸ್ನೆಸ್ ಮಾಡೆಲ್ ತಗೊಂಡೋದ್ರೆ ಅವ್ರಿಗೆ ನಮ್ಮ ಹತ್ರ ಎಷ್ಟು ಶೇರ್ ಅಮೌಂಟ್ ಇರುತ್ತಲ್ಲ ಅಷ್ಟು ಅಮೌಂಟ್ ಎಕ್ಸ್ಟ್ರಾ ಇದನ್ನ ಕೊಲ್ಯಾಟ್ರಲ್ ಆಗಿ ಏನು ಕೊಲ್ಯಾಟ್ರಲ್ ಇಲ್ಲದೆ ಸಾಲದ ರೂಪದಲ್ಲಿ ಕೊಡ್ತಾರೆ. ಹಾಗಾಗಿ ಇದನ್ನ ಬಳಕೆ ಮಾಡ್ಕೊಂಡು ಅವರು ಮತ್ತೆ ಬೇರೆ ಬೇರೆ ರೀತಿ ಯೋಜನೆಗಳನ್ನ ಇವರು ಬಳಕೆ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಇವರೊಂದು ಸ್ಟೋರೇಜ್ ಯೂನಿಟ್ ಕಟ್ತಾ ಇದಾರೆ, ಈಗ ಒಂದು ಯಾಕಂದ್ರೆ ದಾಸ್ತಾನು ಮಾಡೋಣ, ನಾವ್ ಇಲ್ಲೆಲ್ಲ ದಾಸ್ತಾನು ಮಾಡಿ ಇಟ್ಟರೆ ನಮ್ಗೆ ರೇಟು ಹೆಚ್ಚಿನದಾಗ ಸಿಗುತ್ತೆ ಅಂತ ಅಂದ್ಬಿಟ್ಟು ಏನಾದ್ರು ಒಂದು ದಾಸ್ತಾನು ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಬಾರ್ಡಿಂದ ಸವಲತ್ತು ಇರ್ತದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇನ್ನು ಬೇರೆ ಬೇರೆ ರೀತಿಯ ಯೋಜನೆಗಳಲ್ಲಿ ಸವಲತ್ತು ಇರುತ್ತೆ. ಇಲ್ಲ ನಾವೊಂದು ಕೋಲ್ಡ್ ಸ್ಟೋರೇಜ್ ಮಾಡೋಣ, ಬಂದಿದ್ದೆಲ್ಲ ಸ್ವಲ್ಪ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಪ್ರೊಸೆಸ್ ಮಾಡಿ ಕಳ್ಸೋಣ, ಇಲ್ಲ ಯಾವ್ದಾದ್ರು ಒಂದು ಪ್ರೊಸೆಸಿಂಗ್ ಯೂನಿಟ್ ಮಾಡೋಣ. ಈ ತರ ಎಲ್ಲ ಮಾಡ್ತೀವಿ ಅಂದ್ರೆ ಎಲ್ಲದಕ್ಕೂ ಕೂಡ 25-50% ವರೆಗೂ ಸಹಾಯಧನ ಇರ್ತದೆ. ಫಾರ್ ಎಕ್ಸಾಂಪಲ್ ಅವರೊಂದು 25 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದು 40% ಸಿಗುತ್ತೆ ಅಂತಂದ್ರೆ ಯಾವ್ದೋ ಒಂದು ಯೋಜನೆಯಲ್ಲಿ 40% ಸಹಾಯಧನ ಕೊಟ್ಟು 10 ಲಕ್ಷ ರೂಪಾಯಿ ಸಿಕ್ತಂಗಾಯ್ತು. ಇವ್ರ ಎಫ್ ಓದಿಂದ 15 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರ 10 ಲಕ್ಷ ಸಹಾಯಧನ ರೂಪದಲ್ಲಿ ಕೊಡ್ತಾ ಇದೆ. ಇದನ್ನೆಲ್ಲ ಬಳಕೆ ಮಾಡ್ಕೊಂಡು ಮತ್ತೆ ಎಫ್ ಓಗೆ ಕೆಲವು ಸಲ 80% 90% ಸಹಾಯಧನ ಬರುವಂತ ಯೋಜನೆಗಳು ಕೆಲವು ಇದಾವೆ. ತಾವಾಗ್ಲೇ ಮಾತಾಡ್ತಾ ಹೇಳಿದ್ರಿ, ನಾವ್ ಯಾವ್ದೇ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಬ್ರ್ಯಾಂಡಿಂಗ್ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ. ನಮ್ಮ ಬ್ರ್ಯಾಂಡಿಂಗ್ ಅನ್ನ ಆಧರಿಸಿ ಅದರ ಬೆಲೆಯನ್ನ ನಿರ್ಧಾರವನ್ನು ಮಾಡಬಹುದು, ಈ ಮೂಲಕ ಹೆಚ್ಚು ಲಾಭವನ್ನು ಕೂಡ ಮಾಡಬಹುದು ಅನ್ನುವಂಥದ್ದು. ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ಅಂದಾಗ ಉತ್ತಮವಾದಂತಹ ಬ್ರ್ಯಾಂಡಿಂಗ್ ಇದು ಅನ್ನೋದಕ್ಕೆ ಏನೆಲ್ಲ ಲಕ್ಷಣಗಳಿರಬೇಕು? ಬ್ರ್ಯಾಂಡಿಂಗ್ ಅಂದ್ರೆ ಈಗ ನೋಡಿ, ನಾವು ಈಗ ಕಂಪ್ನಿ ಹೆಸರು ಹೇಳದಾರ ಸುಮ್ಮನೆ ಒಂದು ಎಕ್ಸಾಂಪಲ್ ಗೆ, ನಾವು ಮನೆ ಪದಾರ್ಥಗಳು ಬಳಕೆ ನಾವು ತಗೋಬಹುದು, ಇದನ್ನ ತುಂಬಾ ಚೆನ್ನಾಗಿರುತ್ತೆ, ವರ್ಷ ವರ್ಷ ಅಂತ ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿರ್ತೀವಿ, ಉತ್ತಮವಾದ ಸೇವೆ ಕೊಡ್ತಾರೆ ಅಂತ ಒಂದು ನಂಬಿಕೆ ಮೂಡ್ತಿರ್ತಾರೆ. ಅದೇ ನಂಬಿಕೆ ಮತ್ತೆ ಭರವಸೆನ ಈ ಎಫ್ ಪಿಗಳು ತಮ್ಮ ಹೆಸರಲ್ಲಿ ಮಾಡ್ತಕ್ಕಂತ ಬರೋ ಪದಾರ್ಥಗಳನ್ನು ಮೂಡಿಸ್ಬೇಕು ಮತ್ತೆ ಅದನ್ನ ಉಳಿಸ್ಬೇಕು. ಇವರು ಕ್ವಾಲಿಟಿಲಿ ಯಾವ್ದೇ ರೀತಿ ಕಾಂಪ್ರಮೈಸ್ ಆಗಕ್ ಹೋಗ್ಬಾರ್ದು. ಇವತ್ತು ಒಂದ್ ದಿವಸದ ಪ್ರಾಫಿಟ್ ಗೋಸ್ಕರ ಇವರು ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಆಯ್ತು ಅಂತಂದ್ರೆ ನಾಳೆ ದಿವಸ ಯಾರು ಕೂಡ ಅದನ್ನ ನೆಕ್ಸ್ಟ್ ಎಷ್ಟೇ ಒಳ್ಳೆ ಉತ್ತಮ ಗುಣಮಟ್ಟದ ಕೊಡ್ತೀವಿ ಅಂತಂದ್ರು ಒಂದ್ಸಲಿ ಹೆಸರು ಹೋಯ್ತು ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಅಲ್ಲಿ ಜನಗಳನ್ನ ಪ್ರಿಫರ್ ಮಾಡೋದಿಲ್ಲ. ಈಗ ಯೂಶ್ವಲಿ ನಾವು ಕೂಡ ಖರೀದಿ ಮಾಡ್ಬೇಕಾದ್ರೆ ಒಂದು ಮನಸ್ಸಲ್ಲಿ ಇರುತ್ತೆ, ರೈತರೇ ಬೆಳೆದು ರೈತರ ಸಂಸ್ಕರಣೆ ಮಾಡಿ ಕೊಡ್ತಾ ಇದಾರೆ, ಲಾಭ ಇಲ್ಲಿ ಯಾರಿಗೂ ಮಧ್ಯ ಯಾವ್ದೇ ಬೇರೆ ಸಂಸ್ಥೆಗಳಿಗೆ ಹೋಗ್ತಾ ಇಲ್ಲ, ರೈತರಿಗೆ ಸಿಗ್ತಾ ಇದೆ. ನಾವ್ ಇದನ್ನ ತಗೋಬೇಕು ಅಂತ ಇರ್ತಕ್ಕಂತ ಮನಸ್ಥಿತಿ ಇರೋರು ತುಂಬಾ ಜನ ಕಣಕ್ ಸಿಗ್ತೀವಿ ನಾವೀಗ. ಯಾಕಂದ್ರೆ ರೈತರ ಉತ್ಪನ್ನಗಳು ರೈತರಿಗೆ ಲಾಭ ಆಗುತ್ತೆ ಅಂದ್ರೆ ಇಲ್ಲಿಂದಾನೇ ತಗೋಣ ಅಂತಂದ್ಬಿಟ್ಟು ಇದನ್ನ ಇವರು ಎನ್ಕೇಶ್ ಮಾಡ್ಕೋಬೇಕು. ಈಗ ನಾನು ಕೂಡ ಅಷ್ಟೇ, ಈಗ ಯಾರೊಬ್ರು ರೈತರು ಬೆಳೆದು ರೈತರಿಂದಲೇ ಕೊಡ್ತೀವಿ ನೇರವಾಗಿ ಅಂತಂದ್ರೆ ಸುಮ್ನೆ ಮಧ್ಯವರ್ತಿಗಳಿಗೆ ಯಾಕೆ ದುಡ್ಡು ತಿನ್ಸೋದು, ಪಾಪ ರೈತರಿಂದಾನೇ ಖರೀದಿ ಮಾಡೋಣ ಅಂತೀವಿ. ಮತ್ತೆ ಉತ್ತಮ ಗುಣಮಟ್ಟದ ಕೊಡ್ತಾರೆ, ರೈತರು ಮೋಸ ಮಾಡೋದಿಲ್ಲ ಅಂತ ಒಂದು ನಂಬಿಕೆ ಇದೆ, ಆ ನಂಬಿಕೆನ ಉಳಿಸ್ಕೋಬೇಕು. ಮತ್ತೆ ಪ್ರಚಾರ ಕಾರ್ಯಕ್ರಮ ಕೂಡ ಅಷ್ಟೇ, ಉತ್ತಮ ಮಟ್ಟದಲ್ಲಿ ಈಗ ಸೋಷಿಯಲ್ ಮೀಡಿಯಾ ಚೆನ್ನಾಗಿದೆ, ಇವರೆಲ್ಲ ಸೋಷಿಯಲ್ ಮೀಡಿಯಾ ಇವರು ಏನ್ ಗ್ರಾಜುಯೇಟ್ಸ್ ಅಲ್ಲಿ ಎಂಪ್ಲಾಯ್ಸ್ ಇರ್ತಾರೆ, ಅವರೆಲ್ಲ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಮತ್ತೆ ಕೆಲವು ಅವ್ರ ಆಪರೇಷನ್ ಏರಿಯಾ, ಇವ್ರೇನ್ ಬಾರಿ ಲಾರ್ಜ್ ಆಪರೇಷನ್ ಏರಿಯಾಕ್ ಹೋಗೋದು ಬೇಡ, ಅವ್ರದೇನ್ ಏರಿಯಾ ಇರುತ್ತೆ ಅಲ್ಲಿ ಒಂದು ಸಂತೆಗಳಲ್ಲಿ ರೆಗ್ಯುಲರ್ ಆಗಿ ಇವ್ರದೊಂದು ಸ್ಟಾಲ್ ಹಾಕ್ತಕ್ಕಂಥದ್ದು. ಮತ್ತೆ ಇವ್ರಿಗೆ ಸರ್ಕಾರದಿಂದ ಕೆಲವು ಸಲ ಈಗ ಏನ್ ಹಾಪ್ಕಾಮ್ಸ್ ಮತ್ತೆ ನಂದಿನಿ ಬೂತ್ ತರ ತೆರೆದಿರ್ತಾರಲ್ಲ, ಅದೇ ರೀತಿ ಇವರಿಗೆ ಜಾಗ ಕೂಡ ಅಲಾಟ್ ಮಾಡಿಕೊಡ್ತಾರೆ. ಇವರು ಉತ್ತಮವಾಗಿ ಬ್ರ್ಯಾಂಡಿಂಗ್ ಎಲ್ಲ ಮಾಡಿ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸ್ಥಳೀಯ ಪರಿಸ್ಥಿತಿಗಳನ್ನ ಅವಲೋಕಿಸಿ ಇವರಿಗೆ ಜಾಗ ಕೂಡ ಕ್ರಿಯೇಟ್ ಮಾಡಿಕೊಡ್ತಾರೆ. ಅಲ್ಲೆಲ್ಲ ಇವರು ರೆಗ್ಯುಲರ್ ಆಗಿ ಪ್ರಾಡಕ್ಟ್ಸ್ ನ ಕೊಡ್ತಕ್ಕಂಥದ್ದು. ಈ ತರ ಮಾಡ್ತಾ ಹೋದ್ರೆ ಇವ್ರದೊಂದು ಇವತ್ತು ನಾಳೆ ಆಗೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಹೆಚ್ಚು ಸಮಯ ಬೇಕು, ಹೆಚ್ಚು ಸಮಯ ಬೇಕು, 1 ವರ್ಷ 2 ವರ್ಷ 3 ವರ್ಷನೇ ಬೇಕು. ಒಂದು 3 ವರ್ಷನೇ ಆಗ್ಲಿ, ಯಾವ ರೀತಿ ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು ಅಂದ್ರೆ ಜನಕ್ಕೆ ಇದ್ರ ಮೇಲೆ ಒಂದು ವಿಶ್ವಾಸ ಬರಬೇಕು. ಮತ್ತೆ ಇದು ಬಿಟ್ಟಿದ್ರೆ ಒಂದು 2 ರೂಪಾಯಿ ಹೆಚ್ಚಾದ್ರೂ ಪರವಾಗಿಲ್ಲ, ನಾನು ಬೇರೆ ಸಂಸ್ಥೆಗಳ ಬ್ರ್ಯಾಂಡ್ಗೆ ನಾನು ಹೋಗೋದಿಲ್ಲ, ನಮ್ಮ ರೈತರ ಬ್ರ್ಯಾಂಡ್ ಅನ್ನ ನಾನು ಬಳಕೆ ಮಾಡಬೇಕು ಅನ್ನೋಂತ ಅವೇರ್ನೆಸ್ ತ ಇವ್ರನ್ನ ಕೊಡಬೇಕು, ಅದೇ ರೀತಿ ಗುಣಮಟ್ಟನ ಕೊಡಬೇಕು. ಇವೆರಡು ಕೊಟ್ಟು ಅಂತಂದ್ರೆ ಸಹಜವಾಗಿನೇ ಇವರು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತದೆ, ಇವರು ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ, ಆಟೋಮೆಟಿಕಲಿ ಪ್ರಾಫಿಟ್ ಕೂಡ ರೈಸ್ ಆಗ್ತಾ ಹೋಗುತ್ತೆ. ಇದ್ರ ಮೂಲಕ ರೈತರು ಉತ್ತಮವಾಗಿ ಬೆಳೆ ಕೂಡ ಮಾಡಬಹುದು, ಅವಾಗ ಇವರಿಗೆ ಚೆನ್ನಾಗಿ ಆದಾಯ ಬರ್ತಾ ಇದೆ ಅಂದಾಗ ಅವರಿಗೆ ಹೆಚ್ಚೆಚ್ಚಿನಾಗಿ ಬೆಳೆ ಮಾಡೋಕೆ ಅವ್ರಿಗೂ ಕೂಡ ಒಂದು ಹುಮ್ಮಸ್ ಸಿಕ್ತಂಗ್ ಆಗ್ತದೆ. ಮತ್ತೆ ಮೌಲ್ಯವರ್ಧನೆ ಕೂಡ ಮಾಡಕ್ಕೆ ಮತ್ತೆ ಇನ್ನು ಹೊಸ ಹೊಸ ಯೂನಿಟ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಇವರದು ಪ್ರೊಡಕ್ಷನ್ ಕೆಪಾಸಿಟಿ ಒಂದು 100 ಟನ್ ಇತ್ತು ಅಂತಂದ್ರೆ ಮುಂದೆ ವರ್ಷಕ್ಕೆ 150 ಟನ್ ಮಾಡೋಣ, ಈ ರೀತಿ ಸಂಸ್ಥೆಗಳು ಬೆಳೀತಾ ಹೋಗ್ತವೆ. ಈ FPOಗಳು ರೈತರಿಗೆ ಅಥವಾ ತನ್ನ ಸದಸ್ಯರಿಗೆ ಸಾಲವನ್ನ ಕೊಡ್ತಕ್ಕಂಥದ್ದು, ಅದ್ರ ಮೂಲಕ ಒಂದಷ್ಟು ವ್ಯವಹಾರವನ್ನ ಮಾಡ್ತಕ್ಕಂಥದ್ದು, ಈ ತರದನ್ನು ಕೂಡ ಮಾಡಬಹುದು. ಖಂಡಿತವಾಗ್ಲೂ ಮಾಡಬಹುದು. ಬಿಸ್ನೆಸ್ ಪ್ಲಾನ್ ಅಂತಂದ್ರೆ ಯಾವ್ಯಾವ್ದು ಕಾನೂನಿನಲ್ಲಿ ಬಿಸ್ನೆಸ್ ಮಾಡಕ್ಕೆ ಅವಕಾಶ ಇದೆ ಎಲ್ಲಾ ಬಿಸ್ನೆಸ್ ಅನ್ನ FPOದವರು ಕೂಡ ಮಾಡಬೇಕು, ಮಾಡಬಹುದು, ಏನು ತೊಂದರೆ ಇಲ್ಲ. ಇದನ್ನು ಕೂಡ ಮಾಡಬಹುದು ಅದ್ರಲ್ಲಿ ಅವ್ರ ಅಡಮಾನ ಸಾಲ ಮಾಡಬಹುದು. ಅಂದ್ರೆ ಅವ್ರ ಹತ್ರ ಫಸ್ಟ್ ಅಷ್ಟು ದುಡ್ಡು ಇರಬೇಕು. ಯಾಕಂದ್ರೆ ಇವರೊಂದು 10 ಲಕ್ಷ ರೂಪಾಯಿ ಇಟ್ಬಿಟ್ಟು 10 ಲಕ್ಷನ ಬರೀ ಸಾಲಕ್ಕೆ ಕೊಟ್ಬಿಟ್ಟು ನಾವು ಸುಮ್ಮನಿರ್ತೀವಿ ಅಂತಂದ್ರೆ ಆಗಲ್ಲ. ಫಸ್ಟ್ ಏನ್ ಮಾಡಬೇಕು, 10 ಲಕ್ಷದಿಂದ ನಾವು ಇನ್ಪುಟ್ ಬಿಸ್ನೆಸ್, ಔಟ್ಪುಟ್ ಬಿಸ್ನೆಸ್ ಇವನ್ನೆಲ್ಲ ಮಾಡ್ತಾ ಸ್ವಲ್ಪ 10 ಲಕ್ಷದಿಂದ ಒಂದು 20-25 ಲಕ್ಷ ತನಕ ತರಬೇಕು. ಆಮೇಲೆ ಅದ್ರಲ್ಲಿ ಬೇಕಾದ್ರೆ ಒಂದು 10 ಲಕ್ಷ ಸಾಲದ ಪಾರ್ಟಿಗೆ ಇಟ್ಕೊಳ್ಳಿ, ಮತ್ತೆ ಇವ್ರಿಗೇನು ಬೇರೆ ಹೊರಗಿನವ್ರಿಗೇನು ಕೂಡ ಅವಶ್ಯಕತೆ ಇಲ್ಲ. ಇವ್ರದೇ ಆದ ರೈತರಿಗೆ ಯಾರಿಗೆ ತುರ್ತು ಅಂತ ಇರುತ್ತೆ ಅಂತವ್ರಿಗೆ ಸಾಲ ಕೊಡ್ತಕ್ಕಂಥದ್ದು ಕನಿಷ್ಠ ಬಡ್ಡಿ ದರದಲ್ಲಿ ಅಡಮಾನ ಇಟ್ಸ್ಕೊಂಡು ಸಾಲ ಕೊಡಬಹುದು. ಇಲ್ಲ ಬೇರೆ ರೀತಿ ಯಾವ್ದಾದ್ರು ನಮ್ಮ ಬೆಳೆಗಳನ್ನೇ ತಂದು ಸ್ಟೋರೇಜ್ ಅಲ್ಲಿ ಇಟ್ಟು ಆ ಸ್ಟೋರೇಜ್ ಅಲ್ಲಿ ಏನಿರುತ್ತೆ ಅದ್ರಲ್ಲಿ ಒಂದು 1/2 ಭಾಗದಷ್ಟು ಕೊಡ್ತೀವಿ ಅಂತ ಈ ರೀತಿ ಮಾಡಬಹುದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೊಸೆಸಿಂಗ್ ಯಾರು ರೈತರೆ ಮಾಡ್ತೀವಿ ಅಂತ ಅಂದ್ರೆ ಅವ್ರ ಯೂನಿಟ್ ಹಾಕೊಳ್ಳೋದಕ್ಕೆ ಇವ್ರು ಸಾಲ ಕೊಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ FPOದಿಂದ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ನಂತ ಯಾವ್ದಾರ ಕೆಲಸನ ರೈತರು ಮಾಡ್ತೀವಿ ಅಂತಂದ್ರೆ, ಈಗ ರೈತ ಯಾರೋ ಒಬ್ರು ರೈತ ಇರೋದ್ರಲ್ಲೊಬ್ರು ಒಂದು 20 ಲಕ್ಷ ಹಾಕ್ಬಿಟ್ಟು ನಾನು ಯೂನಿಟ್ ಮಾಡ್ತೀನಿ ಅಂದ್ರೆ ಇವರೊಂದು 5 ಲಕ್ಷ ಅಸಿಸ್ಟ್ ಮಾಡ್ತಕ್ಕಂಥದ್ದು. ಅವರು ಮಾಡ್ಲಿ, ಇವರು ಎಲ್ಲ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಇವರ ಉತ್ಪನ್ನಗಳನ್ನ ಅಲ್ಲೋಗಿ ಸಂಸ್ಕರಣೆ ಮಾಡ್ಕೊಂಡು ಬರ್ಲಿ. ಸೇಮ್ ನಾವ್ ಹೆಂಗೆ ಹೊರಗಡೆ ನಾನೊಬ್ಬ ವೈಯಕ್ತಿಕ ವ್ಯಕ್ತಿಯಾಗಿ ಹೇಗೆ ನಾನು ನನ್ನ ಹತ್ರ 1 ರೂಪಾಯಿ ಇದೆ ಅಂತಂದ್ರೆ ಅದನ್ನ 1.5 ರೂಪಾಯಿ ಮಾಡಬೇಕು, 2 ರೂಪಾಯಿ ಮಾಡಬೇಕು ಅಂತ ಆಸೆ ಪಡ್ತೀನಿ. ಅದೇ ರೀತಿ FPOನು ಕೂಡ 1 ರೂಪಾಯಿ ಅವ್ರ ಹತ್ರ ಇತ್ತು ಅಂದ್ರೆ ಒಂದು 2 ವರ್ಷಕ್ಕೆ ಅದು 2 ರೂಪಾಯಿ ಆಗ್ಬೇಕು, ಯಾಕಂದ್ರೆ ಹಣದ ಮೌಲ್ಯ ಕೆಳಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಇಟ್ಟಷ್ಟೇ ದುಡ್ಡಿಟ್ರೆ ಅದ್ ನಮ್ಗೇನು ಪ್ರಯೋಜನ ಇಲ್ಲ. ಅದು 10 ಇದ್ದು 20 ಲಕ್ಷ ಆಗ್ಬೇಕು, 20 ಲಕ್ಷ ಇದ್ದು 50 ಲಕ್ಷ ಆಗ್ಬೇಕು, 50 ಲಕ್ಷ ಇದ್ದು 1 ಕೋಟಿ ಆಗ್ಬೇಕು. ಇದಕ್ಕೆ ಸುಮ್ನೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದ್ರೆ, ನಮ್ಮ ಮಹಾರಾಷ್ಟ್ರದಲ್ಲಿ ಒಂದು FPO ಇದೆ, ಅದು ಪ್ರತಿಯೊಬ್ರು ಅದನ್ನ ಮಾದರಿಯಾಗಿ ಮಾತಾಡ್ತಾರೆ. ಅಲ್ಲಿ 560 ಜನ ಏನೋ ಶೇರ್ ಹೋಲ್ಡರ್ಸ್ ಇದಾರೆ, ಅವರು 1,00,000,000 ರೂಪಾಯಿ ವ್ಯವಹಾರ ಮಾಡ್ತಾರೆ, 100,000,000,000 ವ್ಯವಹಾರ ಮಾಡ್ತಾರೆ. ಪ್ರತಿಯೊಂದು ಮೆಟೀರಿಯಲ್ ಇಂದ ಹಿಡಿದು ಕ್ರೇಟ್ಸ್, ಟಾರ್ಪಲ್ಸ್, ಮತ್ತೆ ಇನ್ ಯಾವುದೇ ರೀತಿಯ ಪ್ರೊಸೆಸಿಂಗ್, ದ್ರಾಕ್ಷಿನ ಒಣಗಿಸಿ ಅದನ್ನ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ದಾಳಿಂಬೆನ ಪ್ಯಾಕ್ ಮಾಡಿ ಕಳ್ಸಕ್ಕಂಥದ್ದು, ದಾಳಿಂಬೆನ ಸ್ಕ್ವಾಶ್ ಮಾಡೋದು ಅಥವಾ ಜ್ಯೂಸ್ ಮಾಡೋದು, ಈ ರೀತಿ ಪ್ರತಿಯೊಂದು ಪ್ರಾಡಕ್ಟ್ಸ್ ನಲ್ಲೂ ಅವರು ಅವ್ರದೊಂದು ಬ್ರ್ಯಾಂಡ್ ಇದೆ. ಮತ್ತೆ ಎಲ್ಲಾ ತರದ ವ್ಯವಹಾರಗಳನ್ನು ಮಾಡ್ತಾರೆ ಅವ್ರು, ಇನ್ನೇನು ಸಂಖ್ಯೆಯನ್ನು ಹೆಚ್ಚು ಮಾಡಕ್ ಹೋಗಿಲ್ಲ. ಒಬ್ಬೊಬ್ರಿಗೆ ಶೇರೇ ಅವ್ರಿಗೆ 564 ಜನಕ್ಕೆ ಪ್ರಾಫಿಟ್ ಅನ್ನ ಡಿವೈಡ್ ಮಾಡಿದಾಗ 100,000 ರೂಪಾಯಿ ಒಬ್ಬೊಬ್ಬ ರೈತರಿಗೆ ಬರ್ತಾ ಇದೆ. ಆ ರೀತಿ ಒಂದು ಸಕ್ಸಸ್ಫುಲ್ ಮಾಡೆಲ್ ಇದೆ, ಅದನ್ನ ಪ್ರತಿಯೊಬ್ಬ ರೈತರಿಗೂ ಇಲ್ಲಿ FPOದಲ್ಲಿ ಆದವರಿಗೆಲ್ಲ ಹೇಳಿ ನಾವು ಕೂಡ ಹುರಿದುಂಬಿಸ್ತಾ ಇದೀವಿ. ಆದ್ರೆ ನಮ್ಗೆ ಇದರಲ್ಲಿ ಬದ್ಧತೆ ಇರಬೇಕು. ನಾವ್ ಹೆಂಗೆ ನನ್ನ ಬಿಸ್ನೆಸ್ ಮಾಡ್ಬೇಕಾದ್ರೆ ನನ್ನ ಬಿಸ್ನೆಸ್ ನಾನು ಯಾವ್ದೇ ಕಾರಣಕ್ಕೂ ಲಾಸ್ ಆಗಕ್ ಬಿಡಬಾರ್ದು ಅಂತ ಎಷ್ಟು ಮುತುವರ್ಜಿ ವಹಿಸಿ ಮಾಡ್ತೀವಲ್ಲ, ಅದೇ ರೀತಿ ಇದನ್ನು ಕೂಡ ಮುತುವರ್ಜಿ ವಹಿಸಿ ಮಾಡಬೇಕು. ಮುಂಜಾಗ್ರತಾ ಕ್ರಮಗಳಿರ್ಬೇಕು, ಮುಂದಾಲೋಚನೆ ಇರಬೇಕು, ಮಾಡಿ ಒಂದು ಬದ್ಧತೆ ಇಟ್ಕೊಂಡು ಮಾಡಿದ್ರೆ. ಈಗ ನಾನೇನ್ ಹೇಳಿದೆ ಇವೆಲ್ಲ ಒಂದು ಎಕ್ಸಾಂಪಲ್ಸ್ ಅಷ್ಟೇ, ಇವೆಲ್ಲ ಇದೇ ತರದ ಇನ್ನೂ 16 ಬಿಸ್ನೆಸ್ ನ ಅವ್ರು ಪ್ಲಾನ್ ಮಾಡಬಹುದು. ರೈತರಿಗೆ ಹೆಲ್ಪ್ ಆಗಂತದ್ದೇ ಎಲ್ಲ ಬಿಸ್ನೆಸ್ ಗಳನ್ನ ಅಗ್ರಿ ಸಂಬಂಧಪಟ್ಟಂಗೆ ಪ್ಲಾನ್ ಮಾಡಬಹುದು. ಮಾಡಿ ಉತ್ತಮವಾದ ಆದಾಯ ಗಳಿಸಿ ಒಳ್ಳೆ ಸಂಸ್ಥೆ ಕಟ್ಟೋದ್ರ ಮೂಲಕ ಪ್ರತಿಯೊಬ್ಬ ಸಂಸ್ಥೆ ಸದಸ್ಯರು ಅಂದ್ರೆ ಎಲ್ಲ ನಮ್ಮ ರೈತರ ಆದಾಯವನ್ನು ಹೆಚ್ಚಿಸೋದಕ್ಕೆ ಒಂದು ಉತ್ತಮವಾದ ಹಾದಿಯಾಗ್ತದೆ ಅಂತ ನಾನು ಅಭಿಪ್ರಾಯಪಡ್ತೇನೆ. ಈ ರೈತ ಉತ್ಪಾದಕ ಸಂಸ್ಥೆಯ ವ್ಯವಹಾರಿಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? 709-2050-5501. ಇನ್ನೊಮ್ಮೆ ಹೇಳಿ, 709-1920-5501. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ವ್ಯಾವಹಾರಿಕ ಯೋಜನೆಗಳನ್ನು ಹೇಗೆ ಮಾಡಿಕೊಳ್ಳಬೇಕು, ಏನ್ ಮಾಡಬೇಕು, ಏನ್ ಮಾಡೋದ್ರಿಂದ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆಯ ವ್ಯಾವಹಾರಿಕ ಯೋಜನೆ ಅಥವಾ ವ್ಯಾವಹಾರಿಕ ಬಂಡವಾಳ ಯೋಜನೆ ಈ ಕುರಿತಂತೆ ಅರಕಲಗೂಡು ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಮಾರ್ಚ್ ತಿಂಗಳ 26ನೇ ತಾರೀಖು ಭಾನುವಾರದಂದು ಪ್ರಸಾರವಾಗುವ ಸಂಘಟನಾಯುಕ್ತಿ ರೈತಶಕ್ತಿ ಈ ಪ್ರಾಯೋಜಿತ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಆರ್ಥಿಕ ನಿರ್ವಹಣೆ ಹಾಗೂ ಆರ್ಥಿಕ ಮೂಲಗಳ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎನ್ಎಸ್ ಫಣೀಂದ್ರ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಸಂಘಟನಾ ಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಘಟನಾ ಯುಕ್ತಿ ರೈತಶಕ್ತಿ ಪ್ರಾಯೋಜಿತ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಸಂಘಟನಾ ಯುಕ್ತಿ ರೈತಶಕ್ತಿ ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇನ್ನು ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆಯ ಕೊಯ್ಲೋತ್ತರ ನಿರ್ವಹಣೆ ಹಾಗೂ ಶೇಖರಣಾ ಕ್ರಮಗಳು ಈ ಕುರಿತು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ವೈಎಸ್ ಮಕೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿ ಕೃಷಿರಂಗ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಜ್. ಈಗ ಚಿತ್ರಗೀತೆಗಳು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಗರ್ಮಿಯೋ ಮೇ ಜಬ್ ತಾಪಮಾನ 40 ಡಿಗ್ರಿ ಪಾರ್ ಕರ್ನೆ ಲಗೆ ಐಸೆ ಮೇ ಠಂಡೆ ಘರ್ ಸಿರ್ಫ್ ಆರಾಮ್ ಹಿ ನಹಿ ಜೀವಿತ ರಹನೆ ಕೆ ಲಿಯೆ ಭಿ ಅನಿವಾರ್ಯ ಹೋ ಗಯೆ ಹೈ. ಹಮ್ ಸಭಿ ಕಮ್ ಲಾಗತ್ ವಾಲೆ ಶೀತಲನ್ ಕೆ ಆಸಾನ್ ತರೀಕೆ ಅಪ್ನಾ ಸಕ್ತೆ ಹೈ, ಜೈಸೆ ಸೋಲರ್ ರಿಫ್ಲೆಕ್ಟಿವ್ ಸಫೇದ್ ಪೇಂಟ್, ಠಂಡಿ ಛತ್ ತಕ್ನೀಕ್, ವಾಯು ರೋಶನಿ ಸಂಚಾರ್ ಔರ್ ಕ್ರಾಸ್ ವೆಂಟಿಲೇಷನ್, ಥರ್ಮೋಕಾಲ್ ಇನ್ಸುಲೇಷನ್, ಹಾಲೋ ಈಂಟೆ, ಛತ್ ಪೆ ಘಾಸ್ ಕಿ ಗಠರಿ ರಖನಾ ಯಾ ಬೇಲ್ ಲಗಾನಾ. ಅಗರ್ ಆಪ್ ನಯಿ ಇಮಾರತ್ ಬನಾ ರಹೆ ಹೈ ತೋ ಸಾದೀ ದೀವಾರೋ ಕಿ ಜಗಹ ಕ್ಯಾವಿಟಿ ದೀವಾರ್ ತಕ್ನೀಕ್ ಕಾ ಉಪಯೋಗ ಕರೇ. ಜಾಲಿ ವಾಲಿ ಔರ್ ಛರೋಕೆದಾರ್ ದೀವಾರೆ ಧೂಪ್ ಕೋ ರೋಕ್ತಿ ಹೈ ಔರ್ ವಾಯು ಪ್ರವಾಹ ಬಢಾತಿ ಹೈ. ರಂಗ ರೋಗನ್ ಕೆ ಲಿಯೆ ಚೂನಾ ಯಾ ಮಿಟ್ಟಿ ಜೈಸಿ ಪ್ರಾಕೃತಿಕ ಚೀಜೋ ಕಾ ಇಸ್ತಮಾಲ್ ಕರೇ. ಕಾಂಚ್ ಕಾ ಉಪಯೋಗ ಕಮ್ ಕರೇ. ಘರ್ ಕೆ ಆಸ್ ಪಾಸ್ ಸ್ಥಾನೀಯ ಪೇಡ್, ಲತಾ ವಾಲಿ ಹರಿ ದೀವಾರೆ ತಥಾ ಇಂಡೋರ್ ಪೌಧೆ ಗರ್ಮಿ ಕೋ ಮಾತ್ ದೇತೆ ಹೈ. ಅಮಲ್ ಕರ್ನೆ ಸೆ ಪಹಲೆ ವಿಶೇಷಜ್ಞ ಕಿ ಸಲಹಾ ದೇ. ಜೀವನ್ ಮೇ ಠಂಡಕ್ ಲಾಯೆ, ಘರ್ ಕೋ ಸ್ವರ್ಗ ಬನಾಯೆ. NDMA ಎವಂ IIPHG ದ್ವಾರಾ ಜನಹಿತ್ ಮೇ ಜಾರಿ. ಹೊಂಬಿಸಿಲು ಚಿತ್ರದ ಗೀತೆ ಕೇಳಿ. ಗೀತಪ್ರಿಯ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಹಾಡಿರುವ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಹೇ ಹೇ ಹೇ ಹೇ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಕಮಲ ಬೆಂದು ಅರಳದು.